ಹಾಗೂ ಪಶುಪಾಲನೆ ಕುರಿತ ಬಾರ್ಲಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮ ಗೋಕುಲವಾಣಿ. ಗೋಕುಲವಾಣಿ ಆತ್ಮೀಯ ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ಗೋಕುಲವಾಣಿ ಪಶು ವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಪಶುಪಾಲನೆಯಲ್ಲಿ ಜೈವಿಕ ತಂತ್ರಜ್ಞಾನದ ಬಳಕೆ ಈ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಡಿ ರಮೇಶ್ ಹಾಗೂ ಡಾಕ್ಟರ್ ಎಂ ಕೆ ವಿನೋತನ್. ಡಾಕ್ಟರ್ ರಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ವಿನೋತನ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ರು ಇವತ್ತಿನ ದಿವಸ ಪಶುಪಾಲನೆಯಲ್ಲಿ ಜೈವಿಕ ತಂತ್ರಜ್ಞಾನದ ಬಳಕೆ ಅದರಿಂದ ಆಗ್ತಿರುವಂತಹ ಪ್ರಯೋಜನಗಳು ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರವನ್ನ ತಾವು ಆರಂಭ ಮಾಡಿ ಡಾಕ್ಟರ್ ವಿನೋತನ್ ಅವರೇ. ಸೊ ಮೊದಲಿಗೆ ನಾವು ಜೈವಿಕ ತಂತ್ರಜ್ಞಾನ ಎಂದ್ರೇನೇ ಎಂದು ತಿಳಿದುಕೊಳ್ಳೋಣ. ಜೈವಿಕ ತಂತ್ರಜ್ಞಾನವು ಜೀವಶಾಸ್ತ್ರ, ಕೃಷಿ, ಆಹಾರ ವಿಜ್ಞಾನ ಮತ್ತು ಔಷಧ ವೈದ್ಯಶಾಸ್ತ್ರಗಳನ್ನು ಆಧರಿಸಿರುವ ಒಂದು ತಂತ್ರಜ್ಞಾನವಾಗಿದೆ. ಈ ಪದದ ಆಧುನಿಕ ಬಳಕೆಯು ಸಾಮಾನ್ಯವಾಗಿ ತಳೀಯ ಶಿಲ್ಪಶಾಸ್ತ್ರ ಅಂದರೆ ಜೆನೆಟಿಕ್ ಇಂಜಿನಿಯರಿಂಗ್ ಹಾಗೂ ಜೀವಕೋಶ ಮತ್ತು ಅಂಗಾಂಶ ಕೃಷಿಗೆ ಟಿಶ್ಯು ಕಲ್ಚರ್ ತಂತ್ರಜ್ಞಾನಗಳನ್ನು ಉಲ್ಲೇಖಿಸುತ್ತದೆ. ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು ಭಾರತದ ಅನೇಕ ರೈತರು ತಮ್ಮ ಜೀವನೋಪಾಯಕ್ಕಾಗಿ ಪಶುಸಂಗೋಪನೆಯನ್ನು ಅವಲಂಬಿಸಿದ್ದಾರೆ. ಹಾಲು, ಮೊಸರು, ಮೊಟ್ಟೆ, ಉಣ್ಣೆ, ಅವುಗಳ ಸಗಣಿ ಮತ್ತು ಪ್ರಾಣಿಗಳು, ಮುಖ್ಯವಾಗಿ ಎತ್ತುಗಳು, ರೈತರ ಶಕ್ತಿಯ ಪ್ರಮುಖ ಮೂಲವಾಗಿದೆ. ಗ್ರಾಮೀಣ ಆರ್ಥಿಕತೆಯಲ್ಲಿ ಪಶುಸಂಗೋಪನೆ ಪಾತ್ರ ವಹಿಸುತ್ತಿದೆ. ಜಾನುವಾರುಗಳು ಅಂದರೆ ಜಾನುವಾರು ಮೇಕೆ ಇರಬಹುದು, ಎಮ್ಮೆ ಮತ್ತು ಕೋಳಿ ಸೇರಿದಂತೆ ಸಾಕಿದ ಪ್ರಾಣಿಗಳಿಂದ ಮಾಂಸ ಮತ್ತು ಹಾಲು, ಉತ್ತಮ ಗುಣಮಟ್ಟದ ಪ್ರೋಟೀನ್ ಮತ್ತು ಅಗತ್ಯ ಅಮೈನೋ ಆಮ್ಲಗಳು, ಖನಿಜಗಳು, ಕೊಬ್ಬುಗಳು ಮತ್ತು ಕೊಬ್ಬಿನ ಆಮ್ಲಗಳು, ಸುಲಭವಾಗಿ ಲಭ್ಯವಿರುವ ಜೀವಸತ್ವಗಳು, ಸಣ್ಣ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಮತ್ತು ಇತರ ಜೈವಿಕ ಸಕ್ರಿಯ ಘಟಕಗಳು ಮೂಲವಾಗಿದೆ. ಜನಸಂಖ್ಯೆ ದ್ವಿಗುಣಗೊಳ್ಳುವ ನಿರೀಕ್ಷೆಯಲ್ಲಿರುವ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ 2050ರಲ್ಲಿ ಮಾಂಸ ಮತ್ತು ಹಾಲು ಉತ್ಪಾದನೆ ಬೇಡಿಕೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಹೀಗಾಗಿ ಉತ್ಪಾದನೆಯನ್ನು ಹೆಚ್ಚಿಸುವುದು ಮತ್ತು ಮಾಂಸ ಮತ್ತು ಹಾಲಿನ ಸುರಕ್ಷಿತ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಮತ್ತು ಅವುಗಳ ಉತ್ಪನ್ನಗಳು ಜಾನುವಾರುಗಳ ಉತ್ಪಾದಕರಿಗೆ ದೊಡ್ಡ ಸವಾಲುಗಳಾಗಿವೆ. ಸುಧಾರಿತ ಪ್ರಾಣಿಗಳ ಆರೋಗ್ಯ ಮತ್ತು ಕಲ್ಯಾಣ, ವರ್ಧಿತ ಸಂತಾನೋತ್ಪತ್ತಿ ಮತ್ತು ಸುಧಾರಿತ ಪೌಷ್ಟಿಕಾಂಶದ ಗುಣಮಟ್ಟ ಮತ್ತು ಪ್ರಾಣಿಗಳಿಂದ ಪಡೆದ ಆಹಾರಗಳ ಸುರಕ್ಷತೆಗಾಗಿ ತಳಿ ಅಭಿವೃದ್ಧಿಯನ್ನು ತ್ವರಿತಗೊಳಿಸಲು ಜಾನುವಾರು ಉದ್ಯಮದ ವಿವಿಧ ಆಯಾಮಗಳಲ್ಲಿ ಜೈವಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಜೈವಿಕ ತಂತ್ರಜ್ಞಾನ ಬಳಕೆ ಹೆಚ್ಚು ಮಹತ್ವ ಪಡೆದಿದೆ. ಇಂದು ಜೈವಿಕ ತಂತ್ರಜ್ಞಾನವು ಪಶುಪಾಲನೆ ಮತ್ತು ಜಾನುವಾರು ಉತ್ಪಾದನೆಯಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸಿದೆ ಎಂದು ಹೇಳಬಹುದು. ಜೈವಿಕ ತಂತ್ರಜ್ಞಾನದ ರಿಲೆವೆನ್ಸ್ ಪ್ರಸ್ತುತ ಖಂಡಿತವಾಗಿಯೂ ಈಗ ಮಾನವ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಏಕೆಂದರೆ ಯುಗ ಯುಗದಿಂದಲೂ ಮನುಷ್ಯನು ಪ್ರಾಣಿಗಳ ಸಂತಾನೋತ್ಪತ್ತಿ ಮಾಡುತ್ತಿದ್ದಲ್ಲದೆ ಕ್ರಾಸ್ ಬ್ರೀಡಿಂಗ್ ಮತ್ತು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಕೃತಕ ಗರ್ಭಧಾರಣೆಯಂತಹ ತಂತ್ರಗಳನ್ನು ಬಳಸಿಕೊಂಡು ನಿರಂತರವಾಗಿ ಪ್ರಾಣಿಗಳ ಗುಣಲಕ್ಷಣಗಳನ್ನು ಸುಧಾರಿಸಲು ಪ್ರಯತ್ನಿಸುತ್ತಿದ್ದಾನೆ. ನಮ್ಮ ಪಶುಪಾಲನೆಯಲ್ಲಿ ಈ ತಂತ್ರಜ್ಞಾನವನ್ನು ಪ್ರಾಣಿಗಳ ಬೆಳವಣಿಗೆಯನ್ನು ತ್ವರಿತಗೊಳಿಸಲು, ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಲು, ಪ್ರಾಣಿಗಳ ಆರೋಗ್ಯವನ್ನು ಸುಧಾರಿಸಲು ಮತ್ತು ಹೊಸ ಪ್ರಾಣಿ ಉತ್ಪನ್ನಗಳ ಅಭಿವೃದ್ಧಿಪಡಿಸಲು, ಲಸಿಕೆ ಇರಬಹುದು ಅಥವಾ ರೋಗ ಪತ್ತೆ ಹಚ್ಚುವಿಕೆ ಇರಬಹುದು, ಈ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ನಾವು ಹೇಳಬೇಕಂದ್ರೆ ಜೈವಿಕ ತಂತ್ರಜ್ಞಾನವನ್ನು ಹೆಚ್ಚಿಸುವಲ್ಲಿ ಪ್ರಾಣಿಗಳು ದ್ವಿಪಾತ್ರವನ್ನು ವಹಿಸುತ್ತಿದೆ ಅಂತ ಹೇಳಬಹುದು. ಯಾಕಂದ್ರೆ ಪ್ರಾಣಿಗಳು ಒಂದು ಕಡೆ ಉತ್ತಮ ಆರೋಗ್ಯ ಮತ್ತು ಕಲ್ಯಾಣದಿಂದ ಪ್ರಯೋಜನ ಪಡೆಯುತ್ತಿದ್ರೆ ಇನ್ನೊಂದೆಡೆ ಮಾನವ ಆರೋಗ್ಯದಲ್ಲಿ ಸಂಶೋಧನೆಯನ್ನು ಮುಂದುವರಿಸಲು ಇವು ಸಹಾಯ ಮಾಡುತ್ತಿವೆ. ಏಕೆಂದರೆ ನಾವು ಹೆಚ್ಚು ಆರೋಗ್ಯಕರ ಜಾನುವಾರು ಹಿಂಡುಗಳನ್ನು ಉತ್ಪಾದಿಸುವುದು ಈ ತಂತ್ರಜ್ಞಾನದ ಮೂಲ ಉದ್ದೇಶ ಆಗಿದೆ. ಇದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಮ್ಮ ಸಹೋದ್ಯೋಗಿಯಾದ ಡಾಕ್ಟರ್ ರಮೇಶ್ ಅವರು ತಿಳಿಸಿಕೊಡ್ತಾರೆ. ಭಾರತ ಪಶು ಸಂಪತ್ತಿನಲ್ಲಿ ಪ್ರಪಂಚದಲ್ಲೇ ಅತಿ ಉನ್ನತ ಸ್ಥಿತಿಯಲ್ಲಿದೆ. ಭಾರತದಲ್ಲಿ ಪಶು ಸಂಪತ್ತು ಬಹಳ ಅಗಾಧವಾಗಿದ್ದು ಈ ಪಶು ಸಂಪತ್ತು ನಮ್ಮ ಕೃಷಿಯ ಅಂದರೆ ರೈತನ ಬೆನ್ನೆಲುಬಾಗಿ ನಿಂತಿದೆ. ಕೃಷಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕೆಲಸಗಳಲ್ಲಿ ಈ ಪಶು ಸಂಪತ್ತು ಬಹಳ ರೈತರಿಗೆ ಉಪಯುಕ್ತವಾಗಿದೆ. ಈ ಒಂದು ಪಶು ಸಂಪತ್ತನ್ನು ಕಾಪಾಡತಕ್ಕಂಥದ್ದು ಮತ್ತು ಅದರ ಉತ್ಪನ್ನವನ್ನು ಹೆಚ್ಚಿಸತಕ್ಕಂಥದ್ದು ಮತ್ತು ಅದರ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸತಕ್ಕಂಥದ್ದು ಜೈವಿಕ ತಂತ್ರಜ್ಞಾನದ ಅಳವಡಿಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ವಿಚಾರದಲ್ಲಿ ಸಂತಾನೋತ್ಪತ್ತಿ ಬಗ್ಗೆ ಮಾತಾಡೋದಾದ್ರೆ, ಮೊದಲನೆಯದಾಗಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದರೆ ಕೃತಕ ಗರ್ಭಧಾರಣೆ. ಕೃತಕ ಗರ್ಭಧಾರಣೆಯನ್ನ ತಾವೆಲ್ಲ ಹಳ್ಳಿಗಳಲ್ಲಿ ನೋಡಿರಬಹುದು. ಸಾಮಾನ್ಯವಾಗಿ ಬೆದೆಗೆ ಬಂದಂತ ಪ್ರಾಸಿಗೆ ಉನ್ನತ ಫೋರಿಯ ವೀರ್ಯವನ್ನ ಉಪಯೋಗಿಸ್ತಕ್ಕಂಥದ್ದು. ಸೊ ಈ ಒಂದು ತಂತ್ರಜ್ಞಾನ ಕೃತಕ ಗರ್ಭಧಾರಣೆ ಅಂತಕ್ಕಂಥ ತಂತ್ರಜ್ಞಾನ ನಾವೆಲ್ಲ ನೋಡಿರತಕ್ಕಂಥದ್ದು ಬರೀ ಹಸುಗಳಲ್ಲಷ್ಟೇ ಚಾಲ್ತಿಯಲ್ಲಿದೆ ಅಂತ ಅನ್ಕೊಂಡಿದ್ವಿ. ಬಟ್ ಆದ್ರೆ ಇದು ಹಸು ಮತ್ತೆ ಕುರಿಗಳಲ್ಲೂ ಸಹ ಚಾಲ್ತಿಯಲ್ಲಿದೆ, ಹಾಗೆ ಮೇಕೆಗಳಲ್ಲೂ ಸಹ ಇದು ಚಾಲ್ತಿಯಲ್ಲಿದೆ. ಮುಂದುವರೆದು ಜೈವಿಕ ತಂತ್ರಜ್ಞಾನದ ಅಳವಡಿಕೆ ಎಲ್ಲಿವರೆಗೂ ಆಗಿದೆ ಅಂದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದ್ರೆ ಭ್ರೂಣ ವರ್ಗಾವಣೆ, ಅಂದ್ರೆ ಭ್ರೂಣವನ್ನ ಉತ್ಪಾದಿಸಿ ನಂತರ ಆ ಭ್ರೂಣವನ್ನ ಪರ್ಯಾಯ ತಾಯಿ ಅಂದ್ರೆ ಸರೋಗೇಟ್ ಮದರ್ಗೆ ಟ್ರಾನ್ಸ್ಫರ್ ಮಾಡತಕ್ಕಂಥದ್ದು. ಅಂದ್ರೆ ಉನ್ನತ ಜೀನೋಮ್ ಅಂದ್ರೆ ಗುಣಗಳನ್ನು ಹೊಂದಿರತಕ್ಕಂತ ಒಂದು ತಾಯಿಯಿಂದ ಅತಿ ಹೆಚ್ಚು ಮೊಟ್ಟೆಗಳನ್ನ ಉತ್ಪಾದಿಸಿ ಅಲ್ಲಿ ನಾವು ಅದನ್ನ ಇನ್ಸಮಿನೇಷನ್ ಮಾಡಿ ಭ್ರೂಣಗಳನ್ನ ಉತ್ಪಾದನೆ ಮಾಡಿ ಆ ಭ್ರೂಣವನ್ನ ನಾವು ಸಂಸ್ಕರಿಸಿ ನಂತರ ಪ್ರತಿ ಒಂದನೇ ಭ್ರೂಣವನ್ನ ಪರ್ಯಾಯ ತಾಯಿಯ ಒಂದು ಗರ್ಭಕೋಶಕ್ಕೆ ವರ್ಗಾವಣೆ ಮಾಡತಕ್ಕಂಥದ್ದು. ಸೊ ಅಲ್ಲಿ ಅದು ಬೆಳವಣಿಗೆ ಹೊಂದಿ ನಂತರ ಉತ್ಪತ್ತಿ ಆಗುತ್ತೆ. ಮುಂದುವರೆದು ಇನ್ವಿಟ್ರೋ ಫರ್ಟಿಲೈಸೇಷನ್. ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತಂದ್ರೆ ಲ್ಯಾಬೊರೇಟರಿ ಕಂಡೀಷನ್ಸ್ ಅಲ್ಲಿ ಅಂದ್ರೆ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ಭ್ರೂಣವನ್ನ ಉತ್ಪಾದಿಸತಕ್ಕಂಥದ್ದು, ದಟ್ ಈಸ್ ಇನ್ವಿಟ್ರೋ ಫರ್ಟಿಲೈಸೇಷನ್. ನಂತರ ಈ ಜೈವಿಕ ತಂತ್ರಜ್ಞಾನ ಅಂತಕ್ಕಂಥದ್ದು ಸೆಕ್ಸಿಂಗ್ ಆಫ್ ಸೆಮೆನ್. ಸೆಕ್ಸಿಂಗ್ ಆಫ್ ಸೆಮೆನ್ ಅಂದ್ರೆ ವೀರ್ಯವನ್ನ ಸಪರೇಟ್ ಮಾಡತಕ್ಕಂಥದ್ದು, ಗಂಡು ವೀರ್ಯ ಮತ್ತೆ ಹೆಣ್ಣು ವೀರ್ಯ, ಎಕ್ಸ್ ಮತ್ತೆ ವೈ ಸ್ಪರ್ಮ್ ಅಂತ ಹೇಳಿ ಅದನ್ನ ಬೇರ್ಪಡಿಸಿ ನಮಗೆ ಉತ್ಪಾದನೆ ಹೆಚ್ಚಿಸತಕ್ಕಂತ ಒಂದು ನಿಟ್ಟಿನಲ್ಲಿ ವೈ ಸ್ಪರ್ಮ್ ಅಂದ್ರೆ ಹೆಣ್ಣು ಕರುವನ್ನು ಪ್ರೊಡ್ಯೂಸ್ ಮಾಡತಕ್ಕಂತ ವೀರ್ಯವನ್ನ ಅತಿ ಹೆಚ್ಚು ಆಗಿ ನಮ್ಮಲ್ಲಿ ಬಳಕೆ ಮಾಡಲಿಕ್ಕೆ ಅಂತೇಳಿ ವೈಸ್ ಎಕ್ಸ್ ಸ್ಪರ್ಮ್ ಅನ್ನ ಬಹಳ ಯಥೇಚ್ಛವಾಗಿ ಯೂಸ್ ಮಾಡತಕ್ಕಂಥದ್ದು. ಈ ಒಂದು ಎಕ್ಸ್ ಮತ್ತೆ ವೈ ಸ್ಪರ್ಮ್ ಸೆಪರೇಷನ್ ಗೆ ನಾವು ಯೂಸ್ ಮಾಡತಕ್ಕಂತ ಒಂದು ಟೆಕ್ನಿಕ್ ಏನಪ್ಪಾ ಅಂದ್ರೆ ಫ್ಲೋರೆಸೆಂಟ್ ಆಕ್ಟಿವೇಟೆಡ್ ಸೆಲ್ ಸಾರ್ಟರ್. ಈ ಒಂದು ಟೆಕ್ನಿಕ್ ಅನ್ನ ಬಳಸಿ ತಂತ್ರಜ್ಞಾನದ ಮೂಲಕ ಎಕ್ಸ್ ಮತ್ತೆ ವೈ ಸ್ಪರ್ಮ್ ಅನ್ನ ನಾವು ಬೇರ್ಪಡಿಸತಕ್ಕಂಥದ್ದು. ಈಗ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ ಅಲ್ವಾ ಅದು, ಅಂದ್ರೆ ಹೆಣ್ಣು ಕರುಗಳು ಜಾಸ್ತಿ ಹಾಕುವಂತಹ ಈ ಒಂದು ವೀರ್ಯ ಅಂತಲೇ ಪಶುಪಾಲನಾ ಇಲಾಖೆನಲ್ಲಿ ನೀಡಲಾಗ್ತದೆ. ಹೌದು ಸರ್, ಈಗ ಇತ್ತೀಚೆಗೆ ನಮ್ಮಲ್ಲಿ ಏನಾಗಿದೆ ಕ್ರಾಸ್ ಬ್ರೀಡಿಂಗ್ ಜಾಸ್ತಿ ಆಗಿರೋದ್ರಿಂದ ನಮ್ಮಲ್ಲಿ ಏನಾಗಿದೆ ಅತಿ ಹೆಚ್ಚು ಹಾಲು ಉತ್ಪಾದನೆ ಜಾಸ್ತಿ ಆಗಿದೆ. ಯಾಕಂದ್ರೆ ಒಬ್ಬ ರೈತನಿಗೆ 9 ತಿಂಗಳು ಅವನು ಜೆಸ್ಟೇಷನ್ ಪೀರಿಯಡ್ ಮುಗಿದು ಆ ಕರು ಬಂದಾಗ ಅವನಿಗೆ ಹೆಣ್ಣು ಕರು ಆದ್ರೆ ಅವನಿಗೆ ಬಹಳ ಅನುಕೂಲ ಆಗುತ್ತೆ ಗಂಡು ಕರುಗಿಂತ. ಸೊ ಹಾಗಾಗಿ ನಮ್ಮಲ್ಲಿ ಏನ್ ಮಾಡ್ತಿದಾರೆ ಈ ಒಂದು ಟೆಕ್ನಾಲಜಿ ಮುಖಾಂತರ ಬರೀ ಹೆಣ್ಣು ಕರುವನ್ನು ಪ್ರೊಡ್ಯೂಸ್ ಮಾಡತಕ್ಕಂತ ಒಂದು ಸ್ಪರ್ಮ್ ಅನ್ನೇ ಸಪರೇಟ್ ಮಾಡಿ ಅದನ್ನ ಇತ್ತೀಚೆಗೆ ಕೊಡ್ತಾ ಇದ್ದಾರೆ ಸರ್. ಫೀಲ್ಡ್ ಅಲ್ಲಿ ಅವೈಲಬಿಲಿಟಿ ಇದೆ ಸರ್. ಅದೇ ಅದೇ, ಈಗ ಅದಕ್ಕೆ ಸ್ವಲ್ಪ ದರ ಜಾಸ್ತಿ. ದರ ಜಾಸ್ತಿ ಹೌದು ಸರ್, ಆದ್ರೂ ಕೂಡ ರೈತರು ಖುಷಿಯಾಗಿ ಹೆಣ್ಣು ಹುಟ್ಟತಾವಲ್ಲ ಅಂತ ಹೇಳಿ ತಗೋತಾರೆ. ಅದಂದ್ರೆ ಉನ್ನತ ಗುಣಮಟ್ಟದ ಒಂದು ರಾಸುವಿಂದ ವೀರ್ಯನ ತಗೊಂಡ್ರು ಅಂದ್ರೆ ಆ ವೀರ್ಯದ ಉತ್ಪಾದನೆ ಜೈವಿಕ ತಂತ್ರಜ್ಞಾನದಿಂದ ಆಗಿರೋದು. ಅದೇನ್ ಬಳಸ್ತಾರೆ ಅಂತ ಹೇಳಿದ್ರಿ ಸರ್? ಅದಕ್ಕೆ ಫ್ಲೋರೆಸೆಂಟ್ ಆಕ್ಟಿವೇಟೆಡ್ ಸೆಲ್ ಸಾರ್ಟರ್ ಅಂತೇಳಿ. ಸೊ ಸೆಲ್ಸ್ ಅನ್ನ ಸಪರೇಟ್ ಮಾಡಿ ಎಕ್ಸ್ ಮತ್ತೆ ವೈ ಸ್ಪರ್ಮ್ ವೀರ್ಯದಲ್ಲಿ ಅದನ್ನ ಬೇರ್ಪಡಿಸಿ ಆ ಒಂದು ಬೇರ್ಪಟ್ಟ ವೀರ್ಯವನ್ನ ನಾವು ರೈತರಿಗೆ ಇನ್ಸಮಿನೇಷನ್ ಗೆ ಕೊಡ್ತಕ್ಕಂಥದ್ದು. ಮುಂದುವರೆದು ಅಬೀಜ ಸಂತಾನ ಅಂದ್ರೆ ಅನಿಮಲ್ ಕ್ಲೋನಿಂಗ್, ಪ್ರಾಣಿಗಳ ಅಬೀಜ ಸಂತಾನ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಹೆಣ್ಣು ಮತ್ತು ಗಂಡು ಲಿಂಗಾಣು ಇಲ್ಲದೆ ನಾವು ಕರುಗಳನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದು ಅನಿಮಲ್ ಕ್ಲೋನಿಂಗ್ ಮಾಡಿದ್ದಾರೆ. ಇದರಲ್ಲಿ ನಾವು ಯೂಸ್ ಮಾಡತಕ್ಕಂತ ತಂತ್ರಜ್ಞಾನ ಯಾವ್ದಪ್ಪ ಅಂದ್ರೆ ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್. ಅದ್ರ ಹಲವಷ್ಟು ತಂತ್ರಜ್ಞಾನಗಳಿದಾವೆ, ಅದರಲ್ಲಿ ಪ್ರಮುಖವಾಗಿ ಯೂಸ್ ಮಾಡತಕ್ಕಂಥದ್ದು ಸೊಮ್ಯಾಟಿಕ್ ಸೆಲ್ ಟ್ರಾನ್ಸ್ಫರ್, ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿ. ಅಂದ್ರೆ ನಮಗೆಲ್ಲ ತಿಳಿದಿರೋ ಹಾಗೆ ಜೀವಕೋಶದಲ್ಲಿ ಕೋಶ ಕೇಂದ್ರ ಅಂತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಕೋಶ ಕೇಂದ್ರವನ್ನ ನಾವು ಸಪರೇಟ್ ಮಾಡಿ ನಮ್ಮ ಸೊಮ್ಯಾಟಿಕ್ ಸೆಲ್ಸ್ ನಮ್ಮ ನಾರ್ಮಲ್ ಜೀವಕೋಶದಲ್ಲಿರತಕ್ಕಂತ ಕೋಶ ಕೇಂದ್ರವನ್ನ ತೆಗೆದು ಅದಕ್ಕೆ ನಾವು ಈ ಎಗ್ಗಿಂದ ಬರ್ತಕ್ಕಂಥ ಅಂದ್ರೆ ಮೊಟ್ಟೆಯಿಂದ ಬರ್ತಕ್ಕಂಥ ನ್ಯೂಕ್ಲಿಯಸ್ ಅನ್ನ ನಾವು ಅದಕ್ಕೆ ಇನ್ಸರ್ಟ್ ಮಾಡ್ತೇವೆ. ಸೊ ದಟ್ ಅಲ್ಲಿ ಏನಾಗುತ್ತೆ, ದ ಸೊಮ್ಯಾಟಿಕ್ ಸೆಲ್ ಕನ್ಸಿಸ್ಟ್ಸ್ ಆಫ್ ನ್ಯೂಕ್ಲಿಯಸ್ ಫ್ರಮ್ ದಿ ಎಗ್. ದೆನ್ ದಿ ವಿಲ್ ಇಂಡ್ಯೂಸ್ ಇಟ್, ಅದನ್ನ ಏನ್ ಮಾಡ್ತೀವಿ ಪ್ರಚೋದನೆಗೊಳಿಸ್ತೀವಿ ಮಲ್ಟಿಪ್ಲಿಕೇಶನ್. ಸೊ ಆಗ ಅದು ಮಲ್ಟಿಪ್ಲೈ ಆಗಿ ಏನಾಗುತ್ತೆ, ಒಂದು ಭ್ರೂಣವಾಗಿ ಮಾರ್ಪಡುತ್ತೆ. ಈ ಭ್ರೂಣವಾಗಿ ಮಾರ್ಪಟ್ಟಕ್ಕಂತ ಈ ಭ್ರೂಣವನ್ನ ನಾವು ಸರೋಗೇಟ್ ಮದರ್ ಅಂದ್ರೆ ಪರ್ಯಾಯ ತಾಯಿಯ ಒಂದು ಗರ್ಭಕೋಶಕ್ಕೆ ನಾವು ಅದನ್ನು ವರ್ಗಾವಣೆ ಮಾಡ್ತೀವಿ. ಸೊ ಅಲ್ಲಿ ಪರ್ಯಾಯ ತಾಯಿಯ ಒಂದು ಗರ್ಭಕೋಶದಲ್ಲಿ ಈ ಭ್ರೂಣ ಬೆಳೆದು ಅದು ದೊಡ್ಡದಾಗಿ ತಲೆಯಲ್ಲಿ ಅದು ಡೆಲಿವರಿ ಆಗುತ್ತೆ. ಸೊ ಈ ಒಂದು ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಮೊದಲನೇದಾಗಿ ದಾಲಿ ಅಂತಕ್ಕಂಥ ಕುರಿಯನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. 1996 ಕೆ ಕ್ಯಾಂಬೆಲ್ ಮತ್ತು ಇಯಾನ್ ವಿಲ್ಮಟ್ ಅಂತಕ್ಕಂಥ ಇಬ್ರು ಸಂಶೋಧಕರು ಈ ಯೂನಿವರ್ಸಿಟಿ ಆಫ್ ಎಡಿನ್ಬರ್ಗ್ ಸ್ಕಾಟ್ಲೆಂಡ್ ನಲ್ಲಿ ಈ ಒಂದು ಪ್ರಪ್ರಥಮ ಬಾರಿಗೆ ಡಾಲಿ ಅಂತಕ್ಕಂಥ ಕುರಿಯನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೂ ಭಾರತದಲ್ಲಿ ಈ ಸೊಮ್ಯಾಟಿಕ್ ಸೆಲ್ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಅನಿಮಲ್ ಕ್ಲೋನಿಂಗ್ ಅಂದ್ರೆ ಗಂಡು ಮತ್ತು ಹೆಣ್ಣು ಲಿಂಗನು ಇಲ್ಲದೇನೆ ನಾವು ಅನಿಮಲ್ಸ್ ಗಳನ್ನು ಸಹ ಪ್ರೊಡ್ಯೂಸ್ ಮಾಡಬಹುದು ಅಂತಕ್ಕಂಥದ್ದನ್ನ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ NDRI ಕರ್ನಾಲ್ ಹರಿಯಾಣ ಇಲ್ಲಿ ನಾವು ಕಾಣಬಹುದು. ಮೊದಲನೇದಾಗಿ ಫಸ್ಟ್ ಕ್ಲೋನ್ಡ್ ಬಫೆಲೋ ಅಂದ್ರೆ ಎಮ್ಮೆಯ ಒಂದು ಕರುವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ, ಗರಿಮಾ ಅಂತಕ್ಕಂಥದ್ದು 2009. ತದನಂತರದಲ್ಲಿ 2010 ಸ್ವರ್ಣ ಅಂತಕ್ಕಂಥ ಒಂದು ಬಫೆಲೋ ಎಮ್ಮೆಯ ಒಂದು ಇದನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಡಾಕ್ಟರ್ ರಮೇಶ್ ಅವರ ಈ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ಹೇಳಿದ್ರಿ, ಆಮೇಲೆ ಇನ್ವೆಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿದ್ರಿ, ಇದೆಲ್ಲ ಬಹುಶಃ ಮನುಷ್ಯರಲ್ಲೂ ಕೂಡ ಬಳಕೆನಲ್ಲಿದೆ ಅಂತ ಅಂದ್ಕೋಬಹುದು ಅಲ್ವೇ? ಈಗ ಅವೆಲ್ಲ ತುಂಬಾ ಕಾಸ್ಟ್ಲಿ ಟೆಕ್ನಾಲಜಿ ಅಂತ ಹೇಳಲಾಗುತ್ತೆ, ಅಂದ್ರೆ ಖರ್ಚು ಜಾಸ್ತಿ. ಅಂದ್ರೆ ಈಗ ಜಾನುವಾರುಗಳಲ್ಲೂ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ ಮುಂದೆ ಬರುವಂತ ರೈತರು ಸಿಗ್ತಾರೆ ಅಂತ ತಮ್ಗನ್ಸುತ್ತಾ, ಅಥವಾ ಇದು ಬರೀ ಪ್ರಯೋಗಾತ್ಮಕ ದೃಷ್ಟಿಯಿಂದ ಅಷ್ಟೇನೆ ಈ ತಂತ್ರಜ್ಞಾನ ಇದೆಯಾ ಹೇಗೆ? ಇಲ್ಲ ಸರ್, ಅಂದ್ರೆ ಈಗ ಟೆಕ್ನಾಲಜಿ ಹೇಗಿದೆ ಅಂತಂದ್ರೆ, ಜಾನುವಾರುಗಳಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಅಂದ್ರೆ ಯಾವ್ದಾದ್ರು ಒಂದು ಪ್ರೊಡಕ್ಷನ್ ರೇಟ್ ಅನ್ನ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಸಾಮಾನ್ಯವಾಗಿ ಕ್ಯಾಟ್ಲಸ್ ಅಂದ್ರೆ ಹಸುಗಳಲ್ಲಿ ಮಿಲ್ಕ್ ಪ್ರೊಡಕ್ಷನ್ ರೇಟ್ ತುಂಬಾ ಮುಖ್ಯ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಉನ್ನತ ಗುಣಮಟ್ಟದ ಒಂದು ಹೋರಿ ಮತ್ತೆ ಹಸುವನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಸೊ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಒಂದು ಹೋರಿಯಿಂದ ಅಥವಾ ಒಂದು ಹಸುವಿನಿಂದ ಒಂದು ಆಲ್ಮೋಸ್ಟ್ ಒಂದು 10 months ಅಲ್ಲಿ ಒಂದು ಕರು ಪ್ರೊಡ್ಯೂಸ್ ಆಗುತ್ತೆ. ಸೊ ನಾವು ಈ ಟೆಕ್ನಾಲಜಿನ ಬಳಸೋದ್ರಿಂದ ಒಂದು ಹಸುವಿನಿಂದ ಸುಮಾರು 8-10 ಒಂದೇ ವರ್ಷಕ್ಕೆ 10 ಪರ್ಯಾಯ ಒಂದು ತಾಯಿಗಳನ್ನ ಯೂಸ್ ಮಾಡಿಕೊಂಡು ನಾವು 10 ಅಥವಾ 10-10 ಹೆಚ್ಚಾಗಿ ನಾವು ಕರುಗಳನ್ನ ಪ್ರೊಡ್ಯೂಸ್ ಮಾಡಬಹುದು. ಸೊ ಅದರಿಂದ ಏನಾಗುತ್ತೆ, ನಮ್ಮ ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಇದು ಜನರಲ್ ಆಗಿ ಸೈಂಟಿಫಿಕಲಿ ಪ್ರೂವನ್ ಆಗಿದೆ. ಬಟ್ ಏನಂತಂದ್ರೆ ಇದನ್ನ ಫೀಲ್ಡ್ ಲೆವೆಲ್ಗೆ ಅಪ್ಲೈ ಮಾಡತಕ್ಕಂಥದ್ದು ಅದರಲ್ಲಿ ಸ್ವಲ್ಪ ಇಚ್ಛೆಸ್ ಇದೆ ಸರ್. ಸೊ ಅದು ಅಷ್ಟು ಬೇಗ ನಮ್ಮ ರೈತರುಗಳು ಅದನ್ನ ಅಡಾಪ್ಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು ಜನರಲ್ ಆಗಿ ಹೈ ಹೀಲ್ಡರ್ಸ್ ಹೋದಂತ ಸಮಯದಲ್ಲಿ ಅದಕ್ಕೆ ಮ್ಯಾನೇಜ್ಮೆಂಟಲ್ ಆಸ್ಪೆಕ್ಟ್ಸ್ ಗಳು ತುಂಬಾ ವರ್ಕ್ಔಟ್ ಆಗುತ್ತೆ. ಮ್ಯಾನೇಜ್ಮೆಂಟಲ್ ಆಸ್ಪೆಕ್ಟ್ ನೋಡಿದ್ರೆ ಹೈ ಹೀಲ್ಡರ್ಸ್ ಗಳಿಗೆ ಬಹಳ ಸೂಕ್ಷ್ಮವಾದಂತ ಕೆಲವೊಂದು ಕಾಯಿಲೆಗಳು ಬರ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಆ ಆಸ್ಪೆಕ್ಟ್ ನೋಡಿದಾಗ ನಮ್ಮಲ್ಲಿ ಇರ್ತಕ್ಕಂಥ ಇಂಡಿಯನ್ ನಮ್ಮ ಭಾರತದ ಸನ್ನಿವೇಶದಲ್ಲಿ ಇದನ್ನ ಅಷ್ಟು ಬೇಗ ಫೀಲ್ಡ್ ಗೆ ತಗೊಂಡ್ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಪ್ರಯತ್ನ ನಡೀತಾ ಇದೆ. ಪ್ರಯತ್ನ ನಮ್ಮಲ್ಲೇ ಅದೇ ಸರ್, ಕ್ಲೋನ್ಡ್ ಬಫೆಲೋ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಕ್ಲೋನಿಂಗ್ ಅನಿಮಲ್ ಪ್ರೊಸೆಸ್ ನಡೀತಾ ಇದೆ ಸರ್. ಎಂಬ್ರಿಯೋ ಟ್ರಾನ್ಸ್ಫರ್ ಆಗ್ಬಹುದು ಮಾಡಬಹುದು ಸರ್, ಅದನ್ನ ಮಾಡ್ತಾರೆ ಸರ್. ಇನ್ವಿಟ್ರೋ ಫರ್ಟಿಲೈಸೇಷನ್ ಆ ತರದವು ಕೂಡ ನಡೀತಾ ಇದೆಯಾ ಫೀಲ್ಡ್ ಲೆವೆಲ್ ಅಲ್ಲೂ? ಎಸ್ ಸರ್, ನಡೀತಿದೆ ಸರ್, ಟ್ರಯಲ್ ಸರ್ ಮಾಡ್ತಿದೆ ಸರ್. ಮುಂದುವರೆದು ಆಹಾರ ಮತ್ತು ಉತ್ಪಾದನೆಯಲ್ಲಿ ಜೈವಿಕ ತಂತ್ರಜ್ಞಾನದ ಮಹತ್ವದ ಬಗ್ಗೆ ನಮ್ಮ ಡಾಕ್ಟರ್ ವಿನೂತನ್ ಸರ್ ಅವರು ತಿಳಿಸಿಕೊಡ್ತಾರೆ. ಆಧುನಿಕ ಜೈವಿಕ ತಂತ್ರಜ್ಞಾನವನ್ನು ಬಳಸಿ ಆಹಾರ ಬೆಳವಣಿಗೆ ಮತ್ತು ಉತ್ಪಾದನೆ ಕ್ಷೇತ್ರಗಳಲ್ಲಿ ಭರವಸೆ ಮೂಡಿಸಿದೆ. ಅದರ ಬಗ್ಗೆ ಹೇಳಬೇಕಾದ್ರೆ, ಜೈವಿಕ ತಂತ್ರಜ್ಞಾನ ಕಡಿಮೆ ಗುಣಮಟ್ಟದ ಮೇವನ್ನು ಜೀರ್ಣ ಸಾಧ್ಯತೆಯನ್ನು ಹೆಚ್ಚಿಸುವಲ್ಲಿ ಮತ್ತು ಅದರ ಮೌಲ್ಯವನ್ನು ಸುಧಾರಿಸಲಿ ನಾವು ಜೆನೆಟಿಕ್ ಮಾಡಿಫೈಡ್ ಪ್ಲಾಂಟ್ಸ್ ಮೇವುಗಳ ಮೂಲಕ ಗುಣಮಟ್ಟದ ಮೇವನ್ನು ನಾವು ಪಡೆಯಬಹುದು. ಎರಡನೇದಾಗಿ, ಇದು ಪ್ರಾಣಿಗಳ ಗಾತ್ರ, ಉತ್ಪಾದಕತೆಗೆ ಮತ್ತು ಬೆಳವಣಿಗೆಯನ್ನು ಹೆಚ್ಚಿಸುವ ಹಾರ್ಮೋನ್ಗಳು ಮತ್ತು ಇತರ ವಸ್ತುಗಳ ಒದಗಿಸಿಕೊಡುತ್ತಿದೆ. ಉದಾಹರಣೆಗೆ ನಾವು ತಗೊಂಬೇಕಾದ್ರೆ ಸಿಂಥೆಟಿಕ್ ಹಾರ್ಮೋನ್ BST ಬೊವೈನ್ ಸೊಮಟೋಟ್ರೋಪಿನ್, ಇದು ವಾಣಿಜ್ಯವಾಗಿ ಲಭ್ಯವಿರುವ ಮೊದಲ ಆವಿಷ್ಕಾರಗಳಲ್ಲಿ ಒಂದು ಎಂದು ಹೇಳಬಹುದು. ಇದು ಹಸುಗಳಲ್ಲಿ ಹಾಲಿನ ಇಳುವರಿಯನ್ನು 10-15% ಹೆಚ್ಚಿಸುತ್ತದೆ. ನಾವು ಜೆನೆಟಿಕಲಿ ಇಂಜಿನಿಯರ್ ತಳಿಗಳನ್ನು ಅಭಿವೃದ್ಧಿಪಡಿಸಬಹುದು. ಇದರಿಂದಾಗಿ ಸಿಂಥೆಟಿಕ್ BST ಅಥವಾ ಹಾರ್ಮೋನ್ ಹೇಳಿದಂಗೆ ಸಿಂಥೆಟಿಕ್ ಹಾರ್ಮೋನ್ ಅಗತ್ಯವನ್ನು ನಾವು ನಿವಾರಿಸಬಹುದು. ಇತ್ತೀಚೆಗೆ ರೀಕಾಂಬಿನೆಂಟ್ ಸೊಮಟೋಟ್ರೋಪಿನ್ ಅನ್ನು ಬೆಳವಣಿಗೆಯ ಉತ್ತೇಜಕವಾಗಿ ಮತ್ತು ಹಸುಗಳಲ್ಲಿ ಹಾಲು ಉತ್ಪಾದನೆ ಹೆಚ್ಚಿಸಲು ಬಳಸಲಾಗುತ್ತದೆ. ಇತರ ಪ್ರಮುಖ ತಂತ್ರಜ್ಞಾನಗಳು ಆಹಾರ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಆಹಾರ ಸಂಯೋಜಕ ಅಥವಾ ಫೀಡ್ ಅಡಿಟಿವ್ ಅನ್ನು ನಾವು ಉಪಯೋಗಿಸುತ್ತೇವೆ. ಉದಾಹರಣೆಗೆ ಹೈ ಪ್ರೋಟೀನ್ ಈಟ್ ಸೆಲ್ಸ್ ಉತ್ಪನ್ನಗಳನ್ನು ಜಾನುವಾರು, ಹಂದಿ ಮತ್ತು ಕೋಳಿಗಳಿಗೆ ಆಹಾರ ಸಂಯೋಜಕವಾಗಿ ಬಳಸಲಾಗುತ್ತಿದೆ. ಇವು ಹೆಚ್ಚು ರುಚಿಕರ ಮತ್ತು ಪೌಷ್ಟಿಕರವಾದ ಉತ್ಪನ್ನಗಳು. ಇವು ದೇಹದಲ್ಲಿ ಬ್ಯಾಕ್ಟೀರಿಯಾದ ಆರೋಗ್ಯಕರ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತವೆ ಮತ್ತು ಬ್ಯಾಕ್ಟೀರಿಯಾದ ಅತಿಸಾರವನ್ನು ಮಾತ್ರ ಇವು ತಡೆಯುತ್ತವೆ. ಅದರಿಂದ ಸಾಮಾನ್ಯವಾಗಿ ರೈತರು ಇದನ್ನು ಉಪಯೋಗಿಸಬಹುದು. ಬ್ಯಾಕ್ಟೆರಿಸಿನ್ ಮತ್ತೊಂದು ಸಂಯೋಜಕ, ಇದು ರೋಗಕಾರಕ ವಿರುದ್ಧ ಜೀವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಸಹ ನಾವು ಆಹಾರದಲ್ಲಿ ಸೇರಿಸಬಹುದು. ಮುಂದುವರೆದು ನಾವು ಮೇವು ಬೆಳೆಗಳ ಅನುವಂಶಿಕ ಸುಧಾರಣೆ ಬಗ್ಗೆ ಮಾತಾಡಬೇಕು ಅಂದ್ರೆ, ಟಿಶ್ಯೂ ಕಲ್ಚರ್ ಬಳಸಿ ಮೇವು ತಳಿಗಳ ಜೆನೆಟಿಕ್ ಇಂಪ್ರೂವ್ಮೆಂಟ್ ಅಂದ್ರೆ ಅನುವಂಶಿಕ ಸುಧಾರಣೆ ಮಾಡಬಹುದು. ಇದನ್ನು ಸಹ ನಾವು ಜೈವಿಕ ತಂತ್ರಜ್ಞಾನದಿಂದ ಬಳಸಿ ನಾವು ಒಳ್ಳೆ ಮೇವನ್ನು ಪಡಿಬಹುದು. ಮೇವುಗಳ ಇತರ ಸುಧಾರಣೆಗಳು ಬಂದ್ರೆ, ನಾವು ಸೈಲೇಜ್ ಸುಧಾರಣೆಯಲ್ಲಿ ನಾವು ಲ್ಯಾಕ್ಟೋಬೆಸಿಲಸ್ ಪ್ಲಾನಿಟೋನಿಯಂ ಎಂಬ ಬ್ಯಾಕ್ಟೀರಿಯಾ ತಳಿಗಳನ್ನು ಸೇರಿಸಿ ಸೈಲೇಜ್ ಮಾಡಿದಾಗ, ಸೊ ಇದು ಲ್ಯಾಕ್ಟೇಟ್ ಅಂಶವನ್ನು ಹೆಚ್ಚಿಸುತ್ತದೆ ಮತ್ತು pH ಮತ್ತು ಅಮೋನಿಯಂ ನೈಟ್ರೇಟ್ ಅಂಶವನ್ನು ಕಡಿಮೆ ಮಾಡುತ್ತದೆ. ಅದು ಸಿಗ್ತಾ ಇದೆಯಾ ಮಾರುಕಟ್ಟೆಯಲ್ಲಿ? ಹ್ಞೂ ಸರ್, ಇವು ಪ್ರಾಣಿಗಳ ಉತ್ಪನ್ನಗಳನ್ನು ಹೆಚ್ಚಿಸಲು ಹೆಚ್ಚು ಇದಾಗಿದೆ. ಇದು ನಮ್ಮ ಏಷ್ಯಾ ಖಂಡದಲ್ಲೆಲ್ಲ, ಬೇರೆ ಕೊರಿಯಾ ಇರ್ಬೋದು, ಜಪಾನ್, ಫಿಲಿಪೈನ್ಸ್, ನಮ್ಮ ದೇಶದಲ್ಲೂ ಸಹ ಇದು ಸಿಗ್ತಾ ಇದೆ ಮಾಡ್ತಾರೆ. ಮತ್ತು ಕೋಪ್ರಮಿಲ್, ಇನ್ನೊಂದು ಕೋಪ್ರಮಿಲ್, ಇದು ಎಣ್ಣೆಯನ್ನು ಹೊರತೆಗೆದ ನಂತರ ಒಣಗಿಸಿದ ತೆಂಗಿನಕಾಯಿಯಿಂದ ತಯಾರಿಸಲಾಗ್ತಿದೆ. ಇದು ಮಣ್ಣಿನ ಬ್ಯಾಕ್ಟೀರಿಯನ್ನು ಸೇರಿಸಲಾಗ್ತದೆ. ಇದು ಇದು ಸಂಸ್ಕರಿಸಿದ ಕೋಪ್ರಮಿಲ್, ಇದು ಕಡಿಮೆ ಫೈಬರ್ ಅಂಶವನ್ನು ಹೊಂದಿದ್ದು ಹೆಚ್ಚು ಪೌಷ್ಟಿಕ ಮತ್ತು ಜೀರ್ಣವಾಗುವ ಜಾನುವಾರುಗಳ ಆಹಾರವಾಗಿ ನಾವು ಉಪಯೋಗಿಸಬಹುದು. ಸೊ ಮುಂದೆ ಲಸಿಕೆ ಮತ್ತು ರೋಗ ನಿರ್ಣಯ ಪರೀಕ್ಷೆಗಳ ಬಗ್ಗೆ ನಮ್ಮ ಡಾಕ್ಟರ್ ರಮೇಶ್ ಅವರು ತಿಳಿಸಿಕೊಡ್ತಾರೆ. ಸಾಮಾನ್ಯವಾಗಿ ಈ ಪಶು ರೋಗಗಳು ಅಂದ್ರೆ ಈ ಜಾನುವಾರುಗಳಲ್ಲಿ ಕಂಡು ಬರತಕ್ಕಂತ ರೋಗಗಳಿಗೆ ಲಸಿಕೆಗಳು ಎಲ್ಲ ಒಂದು ಪಶು ಆಸ್ಪತ್ರೆಯಲ್ಲಿ ಅವೈಲೇಬಿಲಿಟಿ ಇದೆ. ಸೊ ಈ ಲಸಿಕೆಗಳ ಬಗ್ಗೆ ಹೇಳಬೇಕು ಅಂದ್ರೆ ಜೈವಿಕ ತಂತ್ರಜ್ಞಾನ ಅಂತಕ್ಕಂಥದ್ದು ಲಸಿಕೆಗಳ ಒಂದು ಉತ್ಪಾದನೆಯಲ್ಲಿ ತುಂಬಾ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಾಮಾನ್ಯವಾಗಿ ಈ ಲಸಿಕೆಗಳನ್ನ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಮತ್ತೆ ಥರ್ಡ್ ಜನರೇಷನ್ ಅಂತೇಳಿ ಮೂರು ವಿಧವಾಗಿ ನಾವು ಅದನ್ನ ವಿಂಗಡಿಸಬಹುದಾಗಿದೆ. ಫಸ್ಟ್ ಜನರೇಷನ್ ಅಂದ್ರೆ ಮೊದಲನೇ ಜನರೇಷನ್ ವ್ಯಾಕ್ಸಿನ್ಸ್ಗಳು ಅಂತಂದ್ರೆ ಕಂಪ್ಲೀಟ್ ಅಂದ್ರೆ ಹೋಲ್ ಆರ್ಗ್ಯಾನಿಸಮ್ ಕಂಪ್ಲೀಟ್ ಅಂದ್ರೆ ಸೂಕ್ಷ್ಮಾಣು ಜೀವನ ಸಂಪೂರ್ಣವಾಗಿ ನಾವು ಲಸಿಕೆಯಾಗಿ ಬಳಸ್ತಕ್ಕಂಥದ್ದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಪೋಲಿಯೋ ವ್ಯಾಕ್ಸಿನ್ಸ್ ಆಗ್ಬಹುದು ಅಥವಾ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ಸ್ ಆಗ್ಬಹುದು, ಇವು ಸೂಕ್ಷ್ಮಾಣು ಜೀವಿಯನ್ನ ನಾವು ವ್ಯಾಕ್ಸಿನ್ ಆಗಿ ಬಳಸ್ತೇವೆ. ರೋಗ ತರುವಂತಹ ಜೀವಿಯನ್ನೇ ವ್ಯಾಕ್ಸಿನ್, ಅದರ ಶಕ್ತಿಯನ್ನ ಕುಂದಿಸಿ ವ್ಯಾಕ್ಸಿನ್ ಆಗಿ ಬಳಸೋದು, ಅದನ್ನ ಕೃಷಗೊಳಿಸಿದ ಲಸಿಕೆ ಅಂತಾನು ಸಹ ಅದನ್ನ ಕರಿತೀವಿ ಸರ್. ಜನರೇಷನ್ ವ್ಯಾಕ್ಸಿನ್, ಇದರಲ್ಲಿ ನಾವು ಆರ್ಗಾನಿಸಮ್ನ ಕಂಪ್ಲೀಟ್ ಆರ್ಗಾನಿಸಮ್ನ ವ್ಯಾಕ್ಸಿನ್ ಆಗಿ ಬಳಸ್ತೇವೆ. ಸೊ ಸೆಕೆಂಡ್ ಜನರೇಷನ್ ವ್ಯಾಕ್ಸಿನ್ ಅಂತಂದ್ರೆ ಇದೇ ಈ ಸೂಕ್ಷ್ಮಾಣು ಜೀವಿಯ ಮೇಲೆ ಇರತಕ್ಕಂತ ರೋಗ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಅಂದ್ರೆ ರೋಗವನ್ನ ಉತ್ಪಾದಿಸತಕ್ಕಂತ ಕೆಲವೊಂದು ಪ್ರೋಟೀನ್ ಪಾರ್ಟ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು, ಅದನ್ನು ನಾವು ಸಬ್ ಯೂನಿಟ್ ವ್ಯಾಕ್ಸಿನ್ ಅಂತ ಹೇಳಿ ಕರಿತೀವಿ ಸರ್. ಸೊ ಇದರ ಪ್ರಮುಖ ಪಾತ್ರ ಏನಪ್ಪ ಅಂದ್ರೆ ನಾವು ಸೂಕ್ಷ್ಮಾಣು ಜೀವಿಯನ್ನ ಸಂಪೂರ್ಣವಾಗಿ ಯೂಸ್ ಮಾಡಲ್ಲ, ಇದರಲ್ಲಿ ಓನ್ಲಿ ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ ಅಲ್ಲಿ ಇರತಕ್ಕಂಥ ಪ್ರೋಟೀನ್ ಪಾರ್ಟ್ ಅನ್ನ ಅಷ್ಟೇ ನಾವು ತಗೊಂಡು ಅದರ ಎಗೇನೆಸ್ಟ್ ನಾವು ಅದನ್ನ ಅನಿಮಲ್ಸ್ ಅಲ್ಲಿ ಅಥವಾ ಹ್ಯೂಮನ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಅದನ್ನ ಸೆಕೆಂಡ್ ಜನರೇಷನ್ ವ್ಯಾಕ್ಸಿನ್ ಅಂತ ಹೇಳಿ ಕರಿತೀವಿ. ಸೊ ಇದು ಸಹ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಮತ್ತೆ ಹ್ಯೂಮರಲ್ ಮೀಡಿಯೇಟೆಡ್ ಇಮ್ಯುನಿಟಿ ಎರಡು ತರದ ನಾವು ಇಮ್ಯುನಿಟಿಯನ್ನ ನಾವು ನಮ್ಮ ವರ್ಟಿಬ್ರೇಟ್ಸ್ ಅಲ್ಲಿ ನೋಡ್ತಕ್ಕಂಥದ್ದು. ಸೊ ಎರಡೂ ತರದ ಇಮ್ಯುನಿಟಿಯನ್ನ ಇದು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಥರ್ಡ್ ಜನರೇಷನ್ ವ್ಯಾಕ್ಸಿನ್ ಅಂತ ಹೇಳ್ತೀವಿ, ಇದು ಅಡ್ವಾನ್ಸ್ಡ್ ಮಚ್ ಅಡ್ವಾನ್ಸ್ಡ್ ಟೈಪ್ ಆಫ್ ವ್ಯಾಕ್ಸಿನ್ಸ್. ಸೊ ಇಲ್ಲಿ ಬರ್ತಕ್ಕಂಥದ್ದು ಜೈವಿಕ ತಂತ್ರಜ್ಞಾನದ ಅಳವಡಿಕೆ ಇಲ್ಲಿ ಬರುತ್ತೆ ನಮಗೆ. ಸೊ ಮೊದಲನೇದಾಗಿ ಈ ಥರ್ಡ್ ಜನರೇಷನ್ ವ್ಯಾಕ್ಸಿನ್ಸ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಡಿಎನ್ಎ ವ್ಯಾಕ್ಸಿನ್, ಅಂದ್ರೆ ನಮ್ಮ ಕೋಶ ಕೇಂದ್ರದಲ್ಲಿ ಇರತಕ್ಕಂಥ ಡಿಎನ್ಎ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲವನ್ನ ತೆಗೆದುಕೊಂಡು ನಾವು ಅದನ್ನ ವ್ಯಾಕ್ಸಿನ್ ರೂಪದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ನ ಡಿಎನ್ಎ ನಲ್ಲಿ ಇರತಕ್ಕಂತ ಒಂದು ಪಾರ್ಟ್ ದಟ್ ವಿಚ್ ಪ್ರೊಡ್ಯೂಸಸ್ ಅ ಜೀನ್ ಅಂತ ನಾವು ಹೇಳ್ತೀವಿ ಸರ್, ಅದರಿಂದ ಬರ್ತಕ್ಕಂಥ ಪ್ರೋಟೀನ್ ಏನಿದೆ ಅದು ನಮಗೆ ಆ ರೋಗವನ್ನು ಉಂಟು ಮಾಡ್ತಕ್ಕಂಥದ್ದು. ನಾವು ಆ ರೋಗವನ್ನು ಉಂಟು ಮಾಡ್ತಕ್ಕಂಥ ಡಿಎನ್ಎ ಅದು ಜೀನ್ ಅನ್ನ ಕಂಪ್ಲೀಟ್ ಆಗಿ ನಾವು ಅದನ್ನು ತೆಗೆದುಕೊಂಡು ಈ ರಿಕಾಮಿನೆಂಟ್ ಡಿಎನ್ಎ ಟೆಕ್ನಾಲಜಿ ಈ ಜೈವಿಕ ತಂತ್ರಜ್ಞಾನದ ಅಳವಡಿಕೆಯಿಂದ ವ್ಯಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಈ ವ್ಯಾಕ್ಸಿನ್ ಅನ್ನು ನಾವು ಜೀನ್ ಗನ್ ಅಂತಕ್ಕಂಥ ಒಂದು ಉಪಕರಣದ ಮೂಲಕ ನಮ್ಮ ಅನಿಮಲ್ಸ್ ಗಳಿಗೆ ಡೀಪ್ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ಸ್ ಅಂತ ಹೇಳಿ ನಾವು ಅದನ್ನ ಕೊಡ್ತೇವೆ. ಸೊ ಅಲ್ಲೇನಾಗುತ್ತೆ, ಈ ಡಿಎನ್ಎ ವ್ಯಾಕ್ಸಿನ್ಸ್ ಗಳು ನಮ್ಮ ಡೀಪ್ ಇಂಟ್ರಾಮಸ್ಕ್ಯುಲರ್ ಮಸಲ್ ಸೆಲ್ಸ್ ಅಲ್ಲಿ ಅಂದ್ರೆ ಮಸಲ್ ಸ್ಕೆಲಿಟಲ್ ಮಸಲ್ ಸೆಲ್ಸ್ ಅಲ್ಲಿ ಇವು ಎಕ್ಸ್ಪ್ರೆಷನ್ ಆಗುತ್ತೆ. ಎಕ್ಸ್ಪ್ರೆಷನ್ ಆಗಿ ಇಟ್ ಪ್ರೊಡ್ಯೂಸಸ್ ದ ಆಂಟಿಜೆನ್ಸ್ ಅಂದ್ರೆ ಪ್ರತಿಜನಕಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಆಂಟಿಜೆನ್ ಪ್ರೊಡ್ಯೂಸರ್ ಆಗಿರ್ತಕ್ಕಂಥದ್ದು ಇಟ್ ಎಲಿಸಿಟ್ಸ್ ಅನ್ ಆಂಟಿಬಾಡಿ ಅಗೇನೆಸ್ಟ್ ದಿ ಪರ್ಟಿಕ್ಯುಲರ್ ಆಂಟಿಜೆನ್. ಈ ನಮ್ಮ ದೇಹದಲ್ಲಿರತಕ್ಕಂಥ ರೋಗ ನಿರೋಧಕ ಕೋಶಗಳೇನಿದ್ದಾವೆ, ಈ WBCs ಅಂತ ನಾವೇನ್ ಕರಿತೇವೆ ರೋಗ ನಿರೋಧಕ ಕೋಶಗಳು, ಈ ಆಂಟಿಜೆನ್ ನ ತೆಗೆದುಕೊಂಡು ಅಗೇನೆಸ್ಟ್ ದಟ್ ಆಂಟಿಬಾಡಿ ಪ್ರತಿಕಾಯಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರೊಡ್ಯೂಸ್ ಆದಂತಹ ಪ್ರತಿಕಾಯಗಳು ಏನ್ ಮಾಡ್ತವೆ, ಡಿಸೀಸ್ ಕಾಸಿಂಗ್ ಆರ್ಗನಿಸಮ್ ಅಗೇನೆಸ್ಟ್ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಮತ್ತೆ ಅಡ್ವಾಂಟೇಜ್ ಅಂತ ನಾವೇನ್ ಹೇಳ್ತೀವಿ. ನಾವು ಮೊದಲನೇ ಫಸ್ಟ್ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಫಸ್ಟ್ ಜನರೇಷನ್ ವ್ಯಾಕ್ಸಿನ್ಸ್ ಅಲ್ಲಿ ನಾವು ಕಂಪ್ಲೀಟ್ ಹೋಲ್ ಆರ್ಗಾನಿಸಮ್ ನ ಯೂಸ್ ಮಾಡ್ತೀವಿ. ಅಲ್ಲಿ ಕೆಲವೊಂದು ಚಾನ್ಸಸ್ ಇರ್ತವೆ, ಆರ್ಗಾನಿಸಮ್ಸ್ ಕ್ಯಾನ್ ಕಾಸಸ್ ದ ಡಿಸೀಸ್. ಕೊಟ್ಟ ತಕ್ಷಣ ಅವು ಇನ್ಸ್ಟೆಡ್ ಆಫ್ ಆಕ್ಟಿಂಗ್ ಆಸ್ ಅ ವ್ಯಾಕ್ಸಿನ್ ಟು ಸಮ್ ಎಕ್ಸ್ಟೆಂಟ್ ದೇ ಕ್ಯಾನ್ ಆಲ್ಸೋ ಕಾಸ್ ಡಿಸೀಸಸ್. ಅಂದ್ರೆ ಇಮ್ಯುನೋ ಕಾಂಪಿಟೆಂಟ್ ಆರ್ಗಾನಿಸಮ್ ಪರ್ಸನ್ಸ್ ಅಲ್ಲಿ ಕ್ಯಾನ್ ಪ್ರೊಡ್ಯೂಸ್ ಅ ಡಿಸೀಸ್. ಮತ್ತು ಆ ಒಂದು ಡ್ರಾಬ್ಯಾಕ್ ಇಲ್ಲಿ ಇರಲ್ಲ. ಡಿಎನ್ಎ ವ್ಯಾಕ್ಸಿನ್ಸ್ ಅಲ್ಲಿ ನಾವು ಡಿಎನ್ಎ ಯೂಸ್ ಮಾಡೋದ್ರಿಂದ ನಮಗೆ ಆರ್ಗಾನಿಸಮ್ ನ ಯಾವುದೇ ತರದ ಭಯ ಇರಲ್ಲ. ಸೊ ಇಲ್ಲಿ ಡಿಎನ್ಎ ಎಕ್ಸ್ಪ್ರೆಸ್ ಆಗುತ್ತೆ, ಸೊ ಆಂಟಿಜೆನ್ ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ನಮ್ಮ ಆಂಟಿಬಾಡಿ ಪ್ರೊಡ್ಯೂಸ್ ಆಗಿ ನಮ್ಮ ಬಾಡಿ ಸಿಸ್ಟಮ್ ಏನಾಗುತ್ತೆ, ಆಂಟಿ ಇನ್ವೇಡಿಂಗ್ ಪ್ಯಾಥೋಜನ್ ಅಗೇನೆಸ್ಟ್ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಮತ್ತೆ ಈ ಡಿಎನ್ಎ ವ್ಯಾಕ್ಸಿನ್ ಅಂತಕ್ಕಂಥದ್ದು ಇಟ್ ಪ್ರೊಡ್ಯೂಸಸ್ ಬೋತ್ ಸಿಎಂಐ ಮತ್ತೆ ಹೆಚ್ಎಂಐ, ಹ್ಯೂಮರಲ್ ಮೀಡಿಯೇಟೆಡ್ ಇಮ್ಯುನಿಟಿ ಮತ್ತೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಎರಡು ತರದ ಇಮ್ಯುನಿಟಿ ನಮಗೆ ಬೇಕಾಗುತ್ತೆ. ಸೊ ಹ್ಯೂಮರಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತಂದ್ರೆ ನಾವು ಜನರಲಿ ಅದು ಆಂಟಿಬಾಡಿ ರಿಲೇಟೆಡ್ ಇಮ್ಯುನಿಟಿ, ಅದನ್ನ ನಾವು ತಗೊಂಡಿರ್ತೇವೆ ನಮ್ಮ ಪೇರೆಂಟ್ಸ್ ಇಂದ ಬಂದಿರತಕ್ಕಂಥ ಇಮ್ಯುನಿಟಿ ಅಂತಾನು ಕರಿಬಹುದು ಅದನ್ನ, ದಟ್ ಇಸ್ ಹ್ಯೂಮರಲ್ ಇಮ್ಯುನಿಟಿ. ಮತ್ತೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂದ್ರೆ ನಮ್ಮ ಆಂಟಿಜೆನ್ಸ್ ಎಂಟರ್ ಆದಾಗ ಕೆಲವೊಂದು ಟಿ ಸೆಲ್ಸ್ ಮತ್ತೆ ಬಿ ಸೆಲ್ಸ್ ಅಂತಕ್ಕಂಥದ್ದು ವರ್ಕ್ ಆಗಿ ನಮ್ಮ ಆಂಟಿಜೆನ್ ಅನ್ನ ಕ್ಯಾಪ್ಚರ್ ಮಾಡಿ ಅದರ ಎಗೇನೆಸ್ಟ್ ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಎರಡೂ ತರದ ಇಮ್ಯುನಿಟಿನ ಇದು ಇಟ್ ವಿಲ್ ಇಂಡ್ಯೂಸಸ್, ಯಾವುದು ಡಿಎನ್ಎ ವ್ಯಾಕ್ಸಿನ್. ಮತ್ತೆ ತುಂಬಾ ಚೀಪರ್ ಆಗೂ ಇರುತ್ತೆ. ಪ್ರೊಡ್ಯೂಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ ಮಚ್ ಚೀಪರ್ ಕಂಪೇರ್ಡ್ ಟು ದ ಆರ್ಗಾನಿಸಮ್. ಮತ್ತೆ ಸ್ಟೇಬಲ್, ಇದು ನಮ್ಮ ನಾರ್ಮಲ್ ವ್ಯಾಕ್ಸಿನ್ಸ್ ಗಳಾದ್ರೆ ನೀವೆಲ್ಲ ನೋಡಿರ್ಬೋದು ಜನರಲ್ ಆಗಿ ಆಸ್ಪತ್ರೆಯಲ್ಲಿ ಅದನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾರೆ. ಬಟ್ ಈ ಡಿಎನ್ಎ ವ್ಯಾಕ್ಸಿನ್ಸ್ ಗಳಿಗೆ ಇಟ್ ಸ್ಟೇಬಲ್ಸ್ ಅಟ್ ರೂಮ್ ಟೆಂಪರೇಚರ್. ಸೊ ಅದಕ್ಕೆ ಫ್ರೀಸಿಂಗ್ ಮಾಡತಕ್ಕಂತ ಒಂದು ರೆಫ್ರಿಜರೇಷನ್ ಅಂತಕ್ಕಂತ ಒಂದು ಅವಶ್ಯಕತೆ ಇದಕ್ಕೆ ಇರೋದಿಲ್ಲ. ಸೊ ಹಾಗಾಗಿ ಈ ಜೈವಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಪ್ರೊಡ್ಯೂಸ್ ಮಾಡಿರ್ತಕ್ಕಂತ ವ್ಯಾಕ್ಸಿನ್ಸ್ ಗಳು ಬಹಳ ಅನುಕೂಲಕರ ಅನ್ನೋದನ್ನ ನಾವು ಹೇಳಬಹುದಾಗಿದೆ. ಭಾರತದಲ್ಲಿ ಈ ಡಿಎನ್ಎ ವ್ಯಾಕ್ಸಿನ್ಸ್ ಗಳು ಕೆಲವೊಂದು ಜಾನುವಾರು ಸಂಬಂಧಪಟ್ಟಂತ ರೋಗಗಳಿಗೆ ಅವೈಲಬಿಲಿಟಿ ಇದೆ. ಅದರಲ್ಲಿ ಪ್ರಮುಖವಾಗಿ ನಾನು ಹೇಳಬೇಕು ಅಂತಂದ್ರೆ FMD ಫುಟ್ ಅಂಡ್ ಮೌತ್ ಕಾಲುಬಾಯಿ ಜ್ವರ, ಮತ್ತೆ ಬ್ರೂಸೆಲೋಸಿಸ್, ಮತ್ತೆ ರೇಬೀಸ್, ಹಾಗೂ PPR, ಮತ್ತೆ IBR ಇನ್ಫೆಕ್ಷಿಯಸ್ ಬೋವೈನ್ ರೈನೋಟೈಟಿಸ್ ಅಂತ. ಈ ಕಾಯಿಲೆಗಳು ಸಾಮಾನ್ಯವಾಗಿ ಹಸುಗಳಲ್ಲಿ ಅಂದ್ರೆ ರಾಸುಗಳಲ್ಲಿ ಕಂಡು ಬರ್ತಕ್ಕಂತ ಕಾಯಿಲೆಗಳು. ಇದಕ್ಕೆ ನಮ್ಮಲ್ಲಿ ಡಿಎನ್ಎ ವ್ಯಾಕ್ಸಿನ್ ಇಂಡಿಯಾದಲ್ಲಿ ಅವೈಲಬಿಲಿಟಿ ಇದೆ. ಹಾಗೂ ಪ್ರಮುಖವಾಗಿ ಕುರಿಗಳಲ್ಲಿ ಆಂಥ್ರಾಕ್ಸ್ ಮತ್ತೆ ಬ್ರೂಸೆಲೋಸಿಸ್ ಅಗೇನಿಸ್ಟ್ ನಮಗೆ ಲಸಿಕೆಗಳು ಕಂಡು ಬರುತ್ತೆ. ಹಾಗೂ ಕೆನೈನ್ಸ್ ಅಲ್ಲಿ ನಾಯಿಗಳಲ್ಲಿ ಪ್ರಮುಖವಾಗಿ ಲೆಪ್ಟೋಸ್ಪೈರಾ, ಇದರ ಅಗೇನಿಸ್ಟ್ ನಮಗೆ ಡಿಎನ್ಎ ವ್ಯಾಕ್ಸಿನ್ ಅವೈಲಬಿಲಿಟಿ ಇದೆ. ಮತ್ತೆ ಪೌಲ್ಟ್ರಿ ಅಂದ್ರೆ ಕುಕ್ಕುಟ ಕೋಳಿ ಉದ್ಯಮದಲ್ಲಿ ಕೊಲಿಬಿಸಿಲೋಸಿಸ್ ಅಂತಕ್ಕಂತ ರೋಗಕ್ಕೆ ನಮಗೆ ಡಿಎನ್ಎ ವ್ಯಾಕ್ಸಿನ್ ಅವೈಲಬಿಲಿಟಿ ಇದೆ. ಡಿಎನ್ಎ ವ್ಯಾಕ್ಸಿನ್ ಗಳಿಂದ ಡಿಸ್ಅಡ್ವಾಂಟೇಜ್ ಗಳೇನಿಲ್ವಾ ಡಾಕ್ಟರ್? ಡಿಸ್ಅಡ್ವಾಂಟೇಜ್ ಗಳು ಇದೆ ಸರ್. ಅಂದ್ರೆ ಅಡ್ವಾಂಟೇಜ್ ಗಿಂತ ನಾವು ಡಿಸ್ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಡಿಎನ್ಎ ವ್ಯಾಕ್ಸಿನ್ಸ್ ಗಳಲ್ಲಿ ನಾವು ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಇಮ್ಯುನಿಟಿ ಇಫ್ ವಿಲ್ ಪ್ರೊಡ್ಯೂಸರ್ಸ್ ಅಂತ ಹೇಳ್ತೀವಿ. ಬಟ್ ಫೀಲ್ಡ್ ಅಪ್ಲಿಕೇಶನ್ಸ್ ಅಂತ ಬಂದಾಗ ಕಂಪ್ಲೀಟ್ ಡಿಎನ್ಎ ವ್ಯಾಕ್ಸಿನ್ಸ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡತಕ್ಕಂಥದ್ದು ಫೀಲ್ಡ್ ಲೆವೆಲ್ ಅಲ್ಲಿ ಬಹಳ ಕಡಿಮೆ ಇದೆ ಸರ್. ದೇ ಹ್ಯಾವ್ ಬೀನ್ ಪ್ರೊಡ್ಯೂಸ್ಡ್ ಬಟ್ ಅಪ್ಲಿಕೇಶನ್ ಪಾರ್ಟ್ ಬಂದಾಗ ಇಟ್ ಈಸ್ ಗೆಟಿಂಗ್ ವೆರಿ ಲೆಸ್ ಇಂಪಾರ್ಟೆನ್ಸ್ ಕಂಪೇರ್ಡ್ ಟು ದ ಟ್ರೆಡಿಷನಲ್ ವ್ಯಾಕ್ಸಿನ್ಸ್ ಅಂತ ಹೇಳ್ಬೋದು. ಆದ್ರೂ ಈಗ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆ ಏನ್ ಹಾಕ್ತಾ ಇದೀವಿ, ಅದೆಲ್ಲ ಪೂರ್ಣ ಪ್ರಮಾಣವಾಗಿ ಜೈವಿಕ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿರುವಂತಹ ಲಸಿಕೆಗಳೇ ಇದು? ಇಲ್ಲ ಸರ್, ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಆ ತರದಿಲ್ಲ. ನಾವು ಜನರಲ್ ಟ್ರೆಡಿಷನಲ್ ವ್ಯಾಕ್ಸಿನ್ಸ್ ಏನಿದೆ, ಲೈವ್ ಅಟೆನೇಟೆಡ್ ವ್ಯಾಕ್ಸಿನ್ಸ್ ಏನಿದೆ ಅದನ್ನೇ ಯೂಸ್ ಮಾಡ್ತೀವಿ. ಸೆಲ್ ಕಲ್ಚರ್ ಬೇಸ್ಡ್ ವ್ಯಾಕ್ಸಿನ್ಸ್ ಅದೇ ನಾವು ಈಗ ಇತ್ತೀಚೆಗೂ ಸಹ ಬಳಸ್ತಾ ಇದೀವಿ. ಬಟ್ ಇದು ಇನ್ನೂ ತಂತ್ರಜ್ಞಾನ ಅಂತಕ್ಕಂಥದ್ದು ಇನ್ನೂ ನಮ್ಮ ಫೀಲ್ಡ್ ಲೆವೆಲ್ಗೆ ಅಪ್ಲೈ ಆಗಿಲ್ಲ ಸರ್. ಸೊ ಇದನ್ನ ಫೀಲ್ಡ್ ಅಲ್ಲಿ ತಗೊಳ್ಬೇಕಾಗಿದೆ. ಅಂದ್ರೆ ವ್ಯಾಕ್ಸಿನ್ಸ್ ಲಭ್ಯ ಇದೆ, ಆದ್ರೆ ಬಳಕೆ ಪ್ರಮಾಣ ಕಡಿಮೆ ಇದೆ ಅಂತ ಹೇಳ್ತಿದ್ದೀರಿ ಅಲ್ವಾ? ಅಂದ್ರೆ ಬಳಸ್ಕೋತಾ ಇಲ್ಲ ಜನ ಅಂದ್ರೆ ಅದಕ್ಕೆ ಅದರ ಧಾರಣೆ ಕಾರಣವಾ? ಅದೇ ಕೆಲವೊಂದು ಡ್ರಾಬ್ಯಾಕ್ಸ್ ಗಳು ಇದೆ ಸರ್. ಅಂದ್ರೆ ಕೆಲವೊಂದು ರೆಗ್ಯುಲೇಟರಿ ಬಾಡೀಸ್ ಅಂತ ಏನಿದೆಯಲ್ಲ ಸರ್, ಸೊ ಇಟ್ ಹ್ಯಾಸ್ ಟು ಅಂಡರ್ಗೋ ಸರ್ಟನ್ ಕ್ಲಿನಿಕಲ್ ಟ್ರಯಲ್ಸ್. ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಲೇಟರ್ ಆನ್ ಇಟ್ ಈಸ್ ಅಡ್ವೈಸ್ಡ್ ಫಾರ್ ಯೂಸಿಂಗ್ ಇನ್ ದಿ ಅನಿಮಲ್ಸ್. ಸೊ ಅದರಲ್ಲಿ ನಮ್ಮಲ್ಲಿ ಭಾರತದಲ್ಲಿ ಕೆಲವೊಂದು ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಅಂತೇಳಿ ಕೆಲವೊಂದು ಬಾಡೀಸ್ DBT ಅಂತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂತೆಲ್ಲ ಇದೆ. ಸೊ ಅದರ ಒಂದು ಆಡಳಿತದಲ್ಲಿ ಇವೆಲ್ಲ ಕಂಪ್ಲೀಟ್ ಆದ್ಮೇಲೆ ಕೆಲವೊಂದು ಫೀಲ್ಡ್ ಟ್ರಯಲ್ಸ್ ಗಳನ್ನ ಕಂಪ್ಲೀಟ್ ಮಾಡಿ ಅದರಲ್ಲಿ ಇದು ಸಾಕಷ್ಟು ಇಮ್ಯುನಿಟಿನ ಪ್ರೊಡ್ಯೂಸ್ ಮಾಡಿದೆ ಅಂತ ಗೊತ್ತಾದ ನಂತರ ಇದನ್ನ ಫೀಲ್ಡ್ ಲೆವೆಲ್ಗೆ ಇದನ್ನ ಅಪ್ಲೈ ಮಾಡಬಹುದಾಗಿದೆ. ಮತ್ತೆ ಬೇರೆ ವಿಚಾರಗಳು ಜೈವಿಕ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ? ಎಸ್ ಸರ್, ಮುಂದುವರೆದು ನಾವು ಇನ್ನು ನೋಡಬೇಕು ಅಂತ ರೋಗ ಪತ್ತೆ ಹಚ್ಚುವಿಕೆ ಅಂತೇಳಿ ನಾವು ತಗೊಂಡ್ಬೋದು ಸರ್. ಯಾಕೆಂದ್ರೆ ಜೈವಿಕ ತಂತ್ರಜ್ಞಾನ ಅಂತಕ್ಕಂಥದ್ದು ಇತ್ತೀಚೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ರೋಗ ಬಂದು ಕ್ಲಿನಿಕಲ್ ಸಿಂಪ್ಟಮ್ಸ್ ಎಲ್ಲ ಬಂದು ಎಲ್ಲ ಆದ್ಮೇಲೆ ನಾವು ರೋಗವನ್ನು ಪತ್ತೆ ಹಚ್ಚೋದ್ರ ಬದಲು ರೋಗ ಬಂದಿದೆ ಅಂತಕ್ಕಂಥದ್ದನ್ನ ಎಷ್ಟು ಬೇಗ ನಾವು ಪತ್ತೆ ಹಚ್ಚೋ ಅಷ್ಟು ಬೇಗ ನಾವು ಅದನ್ನ ಟ್ರೀಟ್ಮೆಂಟ್ ಅನ್ನು ತಗೊಂಬೋದಾಗಿದೆ. ಈ ವಿಚಾರದಲ್ಲಿ ಜೈವಿಕ ತಂತ್ರಜ್ಞಾನ ಅಳವಡಿಕೆ ಎಲ್ಲಿವರೆಗೂ ಆಗಿದೆ ಅಂತಂದ್ರೆ, ಮೊದಲನೇದಾಗಿ ಇಂಪಾರ್ಟೆಂಟ್ ತಂತ್ರಜ್ಞಾನ ಹೇಳ್ಬೇಕಂದ್ರೆ ಎಲಿಸ್ ಅಂತ ಹೇಳ್ಬೋದು ಸರ್. ಎನ್ಝೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟಸ್, ಈ ಒಂದು ತಂತ್ರಜ್ಞಾನವನ್ನ ಎಂಗ್ವಲ್ ಮತ್ತು ಪರ್ಲ್ಮನ್ ಅಂತಕ್ಕಂಥ ಇಬ್ಬರು ಸಂಶೋಧಕರು 1971 ಇದನ್ನ ಕಂಡುಹಿಡಿದಿದ್ದಾರೆ. ಸೊ ಇಲ್ಲಿ ನಾವು ಬಳಸತಕ್ಕಂಥ ಪ್ರಮುಖವಾದ ತಂತ್ರಜ್ಞಾನ ಏನಪ್ಪಾ ಅಂದ್ರೆ ಪ್ರತಿಜನಕ ಮತ್ತು ಪ್ರತಿಕಾಯ, ಆಂಟಿಜನ್ ಮತ್ತು ಆಂಟಿಬಾಡಿ. ಸೊ ಇದು ಇಂಟ್ರಾಕ್ಷನ್ಸ್ ನಮಗೆ ಗೊತ್ತಿರೋ ಹಾಗೆ ಪ್ರತಿಜನಕ ಅಂದ್ರೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ಅಥವಾ ವೈರಸ್ ಆರ್ಗಾನಿಸಮ್ಸ್ ನ ಸರ್ಫೇಸ್ ಅಲ್ಲಿ ಇರತಕ್ಕಂಥ ಪ್ರೋಟೀನ್ಸ್ ಗಳು ಪ್ರತಿಜನಕವಾಗಿ ನಮ್ಮ ಬಾಡಿಯನ್ನ ನಮ್ಮ ದೇಹವನ್ನ ಬಂದಾಗ ಪ್ರತಿಜನಕವಾಗಿ ಆಕ್ಟ್ ಮಾಡುತ್ತೆ. ಸೊ ಅದರ ಎಗೇನೆಸ್ಟ್ ನಮ್ಮಲ್ಲಿರ್ತಕ್ಕಂಥ ಇಮ್ಯೂನ್ ಸೆಲ್ಸ್ ಗಳು ಪ್ರತಿಕಾಯವನ್ನು ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಇಸ್ ಆಂಟಿಬಾಡೀಸ್ ಅನ್ನ ಸಿಂಥೆಸಿಸ್ ಮಾಡುತ್ತೆ. ಸೊ ನಮ್ಮ ಬಾಡಿಗೆ ಅಥವಾ ಬಾಡಿ ಸಿಸ್ಟಮ್ ಗೆ ಇನ್ಫೆಕ್ಷನ್ಸ್ ಬಂದಾಗ ಪ್ರೊಡ್ಯೂಸ್ ಆಗತಕ್ಕಂಥ ಪ್ರತಿಕಾಯಗಳು ಆಂಟಿಬಾಡೀಸ್ ಅನ್ನ ಡಿಟೆಕ್ಟ್ ಮಾಡಲಿಕ್ಕೆ ಈ ಒಂದು ಎಲಿಸಾ ಅಂತಕ್ಕಂಥ ಟೆಕ್ನಿಕ್ಸ್ ಅನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಏಡ್ಸ್ ಪರೀಕ್ಷೆಗೂ ಕೂಡ ಇದೇ ಟೆಸ್ಟ್ ಅನ್ನ ಬಳಸ್ತಾರೆ ಅಂತ ಹೇಳಲಾಗುತ್ತೆ? ಹೌದು ಸರ್, ಖಂಡಿತವಾಗು. ಏಡ್ಸ್ ಅಥವಾ ನಮ್ಮಲ್ಲಿ ಬರತಕ್ಕಂಥ ಯಾವುದೇ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಡಿಸೀಸಸ್ ಗೆ ಸೊ ಎಲಿಸಾ ಅಂತಕ್ಕಂಥ ಟೆಕ್ನಿಕ್ ಅನ್ನ ನಾವು ಜನರಲ್ ಆಗಿ ಯೂಸ್ ಮಾಡಬಹುದು. ಜಾನುವಾರುಗಳಲ್ಲೂ ಕೂಡ ಇದು ಬಳಕೆಯಲ್ಲಿದೆ ಸರ್. ಸೊ ಇದಕ್ಕೆ ಸಪರೇಟ್ ಆಗಿ ಎಲಿಸಾ ಕಿಟ್ ಅನ್ನೇ ನಾವು ಹೇಳ್ತೇವೆ, PPR ಕಿಟ್, FMD ಕಿಟ್ ಅಂತೇಳಿ. ಸೊ ಜನರಲ್ ಆಗಿ ಔಟ್ ಬ್ರೇಕ್ ಆದಂತಹ ಸಂದರ್ಭದಲ್ಲಿ ನಾವು ಈ ಎಲಿಸಾ ಕಿಟ್ ಅನ್ನ ಯೂಸ್ ಮಾಡಿ ಸೊ ಡಿಸೀಸ್ ಔಟ್ ಬ್ರೇಕ್ ಇದೆಯಾ ಇಲ್ವಾ ಅಂತಕ್ಕಂಥದನ್ನ ನಾವು ಅನಿಮಲ್ಸ್ ಗಳಲ್ಲಿ ಪತ್ತೆ ಹಚ್ಚಬಹುದಾಗಿದೆ. ನೆಕ್ಸ್ಟ್ ಇನ್ನೊಂದು ಟೆಕ್ನಿಕ್ ನಾವು ತಂತ್ರಜ್ಞಾನದ ಬಗ್ಗೆ ಹೇಳಬೇಕು ಅಂದ್ರೆ ಪಿಸಿಆರ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಹೇಳಿ ಹೇಳ್ತೇವೆ. ಸೊ ಈ ಒಂದು ತಂತ್ರಜ್ಞಾನವನ್ನ ಕ್ಯಾರಿ ಮುಲ್ಲಿಸ್ ಅಂತಕ್ಕಂತ ಒಬ್ಬ ಸೈಂಟಿಸ್ಟ್ ಅಂದ್ರೆ ಸಂಶೋಧಕರು 1983 ಇದನ್ನ ಪರಿಚಯಿಸಿದ್ದಾರೆ. ಸೊ ಈ ಪಿಸಿಆರ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತಕ್ಕಂಥದ್ದು ಮುಖ್ಯವಾಗಿ ಅನುವಂಶೀಯ ವಸ್ತುವಾದ ಡಿಎನ್ಎ ಬೇಸ್ಡ್ ಟೆಕ್ನಾಲಜಿ. ಸೊ ನಾವು ಜನರಲಿ ಹಿಂದೆ ನಾವು ಡಿಸ್ಕಸ್ ಮಾಡಿರತಕ್ಕಂಥದ್ದು ಎಲಿಸಾ ಅಂತಕ್ಕಂಥದ್ದು ಆಂಟಿಜೆನ್ ನಮ್ಮ ಬಾಡಿಗೆ ಬಂದ್ಮೇಲೆ ಆಂಟಿಬಾಡಿ ಪ್ರೊಡ್ಯೂಸ್ ಆಗಿ ಅದರ ಎಗೇನೆಸ್ಟ್ ಪ್ರತಿಕಾಯಿಗಳನ್ನ ಪ್ರೊಡ್ಯೂಸ್ ಆಗಿರತಕ್ಕಂಥದ್ದನ್ನ ನಾವು ಕಂಡಿಡಿದಕ್ಕಂಥದ್ದು. ಬಟ್ ಇಲ್ಲಿ ನಾವು ಆ ಇನ್ವೇಡಿಂಗ್ ಆರ್ಗಾನಿಸಮ್ ಪ್ಯಾಥೋಜೆನ್ಸ್ ಅಂತ ರೋಗ ಪ್ರೊಡ್ಯೂಸ್ ಮಾಡತಕ್ಕಂಥ ವೈರಸ್ ಅಥವಾ ಬ್ಯಾಕ್ಟೀರಿಯಾದಲ್ಲಿರತಕ್ಕಂಥ ಅನುವಂಶೀಯ ವಸ್ತು ಡಿಎನ್ಎ ಅನ್ನ ಯೂಸ್ ಮಾಡಿಕೊಂಡು ಆ ಒಂದು ಆರ್ಗಾನಿಸಮ್ಸ್ ಅನ್ನ ನಾವು ಕಂಡುಹಿಡಿಬಹುದಾಗಿದೆ. ಸೊ ಇದಕ್ಕೆ ನಾವು ಬಳಸತಕ್ಕಂತ ಉಪಕರಣ ಯಾವ್ದಪ್ಪ ಅಂದ್ರೆ ಥರ್ಮಲ್ ಸೈಕ್ಲರ್ ಅಂತ ಹೇಳ್ತೇವೆ. ಸರ್, ಸೊ ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನಾವು ವಿತಿನ್ 1-2 hours ಅಂದ್ರೆ 1-2 hours ಅಂತರದಲ್ಲಿ ಈ ಡಿಸೀಸ್ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ಪ್ಲಸ್ ಪಾಸಿಟಿವ್ ಆ ನೆಗೆಟಿವ್ ಆಫ್ ದ ಡಿಸೀಸ್ ಅಂತಕ್ಕಂಥದ್ದನ್ನ ಬಹಳ ಕರಾರುವಕ್ಕಾಗಿ ನಾವು ಇದನ್ನ ಕಂಡುಹಿಡಿಯಬಹುದಾಗಿದೆ. ಸೊ ಇದು ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಇದು ಬಹಳ ತೀವ್ರವಾಗಿ ನಾವು ಡಿಸೀಸ್ ಅನ್ನ ಐಡೆಂಟಿಫೈ ಮಾಡಬಹುದು. ಮತ್ತೆ ಒಂದೇ ಒಂದು ಸೂಕ್ಷ್ಮಾಣು ಜೀವಿ ನಮ್ಮ ದೇಹದಲ್ಲಿದ್ರೂ ಸಹ ಈ ಒಂದು ಪಿಸಿಆರ್ ಟೆಕ್ನಿಕ್ ಮೂಲಕ ನಾವು ಅದನ್ನ ಕಂಡುಹಿಡಿಯಬಹುದಾಗಿದೆ. ಮುಂದುವರೆದು ಪ್ರಾಣಿಗಳ ಉತ್ಪನ್ನಗಳು ಮತ್ತೆ ಬಗ್ಗೆ ಡಾಕ್ಟರ್ ವಿನೂತನ್ ಸರ್ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಾಣಿ ಉತ್ಪನ್ನಗಳ ಬಗ್ಗೆ ಹೇಳಬೇಕಾದ್ರೆ ಜೈವಿಕ ತಂತ್ರಜ್ಞಾನವು ಹೊಸ ಮತ್ತು ಸುಧಾರಿತ ಪ್ರಾಣಿ ಉತ್ಪನ್ನಗಳಿಗೆ ಕಾರಣವಾಗಿದೆ. ಉದಾಹರಣೆಗೆ ಇದು ಹಾಲಿನ ಸಂಯೋಜನೆಯನ್ನು ಮಿಲ್ಕ್ ಕಾಂಪೋಸಿಷನ್ ಅಥವಾ ಮಾಂಸದ ಕೊಬ್ಬಿನ ಅಂಶವನ್ನು ಫ್ಯಾಟ್ ಕಂಟೆಂಟ್ ಇನ್ ಮೀಟ್ ಅನ್ನು ಮಾರ್ಪಡಿಸಬಹುದು. ಸ್ಥಳೀಯವಾಗಿ ರೂಪುಗೊಂಡ ಹಸುಗಳು ಅನ್ನು ಬಳಸಿ ಉತ್ತಮ ಗುಣಲಕ್ಷಣಗಳನ್ನು ಹೊಂದಿರುವ ಡಿಸೈನರ್ ಮಿಲ್ ಅಥವಾ ಹಾಲುಗಳನ್ನು ನಾವು ಉತ್ಪಾದಿಸಬಹುದು. ಉದಾಹರಣೆಗೆ ಹಾಲಿನಲ್ಲಿ ಕೇಸಿನ್ಗಳನ್ನು ಸೇರಿಸುವುದರಿಂದ ಚೀಸ್ ತಯಾರಿಕೆಯನ್ನು ಹೆಚ್ಚಿಸಬಹುದು. ಕೇಸಿನಲ್ಲಿ ಫಾಸ್ಫೇಟ್ ಅನ್ನು ಹೆಚ್ಚಿಸುವುದರಿಂದ ಕ್ಯಾಲ್ಸಿಯಂ ಮಟ್ಟವನ್ನು ಹೆಚ್ಚಿಸಬಹುದು. ಮತ್ತೆ ಇನ್ನೊಂದು ಹಾಲಿನಲ್ಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಮೂಲವನ್ನು ತೆಗೆದುಹಾಕಬಹುದು. ಇವು ಡೈರಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ಗಮನಾರ್ಹ ಪರಿಣಾಮ ಬೀರುತ್ತಿದೆ. ವಿಶೇಷವಾಗಿ ಲ್ಯಾಕ್ಟೋಸ್ ಇಂಟಾಲರೆಂಟ್ ಹೊಂದಿರುವ ಏಷ್ಯನ್ ಅಥವಾ ಆಫ್ರಿಕನ್ ಹಿನ್ನೆಲೆಯುಳ್ಳ 90% ಜನರಲ್ಲಿ ಇದು ಉತ್ಪನ್ನ ಬಹು ಉಪಯೋಗವಾಗಿದೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದ್ರೆ ಹಾಲಿನಲ್ಲಿ ಲ್ಯಾಕ್ಟೋಸ್ ಜಾಸ್ತಿ ಇರುತ್ತೆ. ಲ್ಯಾಕ್ಟೋಸ್ ಅದು ಕೆಲವರಿಗೆ ಅದು ಅಲರ್ಜಿಕ್ ಆಗಿ ಪರಿಣಮಿಸುತ್ತೆ. ಅದು ಜೀನ್ ಇರಲ್ಲ. ಸೊ ಜೀನ್ ಇದರಿಂದ ಅದು ಲ್ಯಾಕ್ಟೋಸ್ ಅವರು ಇಂಟಾಲರೆನ್ಸ್ ಆಗ್ತಾರೆ, ಅವರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗ್ತದೆ. ಅಂತವ್ರಿಗೆ ಈ ಲ್ಯಾಕ್ಟೋಸ್ ಇಲ್ಲದ ಹಾಲನ್ನು ಕೊಟ್ಟಾಗ ಸೊ ಅವರು ಅಲರ್ಜಿಯಿಂದ ಮುಕ್ತ ಆಗ್ತಾರೆ. ಜೈವಿಕ ತಂತ್ರಜ್ಞಾನ ಇಲ್ಲಿ ಅನುಕೂಲಕ್ಕೆ ಬರುತ್ತೆ. ಹೌದು ಸರ್. ಆಮೇಲೆ ನಾವು ಜೈವಿಕ ತಂತ್ರಜ್ಞಾನವನ್ನು ತ್ಯಾಜ್ಯ ಸಂಸ್ಕರಣೆಯಲ್ಲೂ ನಾವು ಉಪಯೋಗಿಸಬಹುದು. ಹೇಗೆ ಅಂತಂದ್ರೆ ರೋಡೋಪ್ಸೋ ಸೂಡೋಮೊನಸ್ ಕ್ಯಾಪ್ಸುಲೇಟ ಎಂಬ ಬ್ಯಾಕ್ಟೀರಿಯಾವನ್ನು ನಾವು ಅಂದಿ ತ್ಯಾಜ್ಯ ಸಂಸ್ಕರಣೆ ಘಟಕಗಳಲ್ಲಿ ಇಂದು ಬಳಸಲಾಗ್ತಿದೆ. ಗೊತ್ತಿರಾಗೆ ಅಂದಿ ತ್ಯಾಜ್ಯಗಳ ದುರ್ವಾಸನೆ ಇರುತ್ತೆ. ಇದ್ರ ಮುಖ್ಯ ಅಂದ್ರೆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್. ಸೊ ಈ ನಾವು ಚಿಕಿತ್ಸೆ ಈ ಬ್ಯಾಕ್ಟೀರಿಯನ್ನು ಬಳಸಿದಾಗ ಸೊ ಈಗ ನಾವು ಗಮನಾರ್ಹವಾಗಿ ಈ ಫ್ಯಾಟಿ ಆಸಿಡ್ಸ್ ಅಥವಾ ದುರ್ವಾಸನೆಯನ್ನು ಕಡಿಮೆ ಮಾಡಬಹುದು. ಚಿಕಿತ್ಸೆ ನಂತರ ಈ ಉಳಿಕೆ ರೆಸಿಡ್ಯೂ ಯಾವ್ದು ಇರುತ್ತಲ್ಲ ಅದನ್ನ ಸುರಕ್ಷಿತವಾಗಿ ನಾವು ಸಾವಯವ ಗೊಬ್ಬರ ಆಗಿ ಬಳಸ್ಕೊಬಹುದು. ಸೊ ಇವೆಲ್ಲ ಜೈವಿಕ ತಂತ್ರಗಳಿಂದ ನಾವು ಪಶುಪಾಲನೆಯಲ್ಲಿ ಹೆಚ್ಚು ಪಡೆದುಕೊಳ್ಳಬಹುದಾದಂತಹ ಅನುಕೂಲಗಳು. ಸರ್, ಸಾಮಾನ್ಯವಾಗಿ ಜನಸಾಮಾನ್ಯರು ಏನ್ ಹೇಳ್ತಾರೆ, ಈ ಜೈವಿಕ ತಂತ್ರಜ್ಞಾನ ಅಂದ ಕ್ಷಣನೇ ಅವರು ಬೇರೆ ರೀತಿಯ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತಾರೆ. ಇದು ಒಂದು ಕಾಸ್ಟ್ಲಿ ಟೆಕ್ನಾಲಜಿ, ಜನಸಾಮಾನ್ಯರಿಗೆ ಇದರಿಂದ ಹೆಚ್ಚು ಅನುಕೂಲ ಇಲ್ಲ, ಅಥವಾ ಈ ತಂತ್ರಜ್ಞಾನದಿಂದ ಪ್ರಯೋಗಾತ್ಮಕವಾಗಿ ಒಂದಷ್ಟು ಮಾಡಬಹುದೇ ಹೊರತು ಫೀಲ್ಡ್ ಲೆವೆಲ್ ಅಲ್ಲಿ ಸ್ವಲ್ಪ ಕಷ್ಟ, ಹಾಗೆ ಸುಮಾರಷ್ಟು ಅಭಿಪ್ರಾಯಗಳಿದ್ದಾವೆ. ತಾವು ಹೇಳಿ ಡಾಕ್ಟರ್. ಸೊ ಆ ವಿಷಯದಲ್ಲಿ ನೋಡ್ಬೇಕು ಅಂತಂದ್ರೆ ಸರ್, ಈಗ ರೀಸೆಂಟ್ ಆಗಿ ನೀವು ನೋಡಿರಬಹುದು ಬಿಟಿ ಕಾಟನ್ ಮತ್ತೆ ಬಿಟಿ ಬ್ರಿನ್ಸಾಲ್ ಅಂತೇಳಿ, ಅದೊಂದು ದೊಡ್ಡ ರೆವಲ್ಯೂಷನ್ ಆಯ್ತು. ಅದ್ರಲ್ಲಿ ನಾವು ಹೇಳ್ಬೇಕಂತಂದ್ರೆ ಜನರಲ್ಲಿ ಈಗ ರೈತರಿಗೆ ಏನಂದ್ರೆ ರೈತರು ಅದನ್ನ ಒಪ್ಕೊಳ್ಳಲ್ಲ. ಸೊ ಜನರಲ್ ಆಗಿ ನಾರ್ಮಲ್ ಆಗಿ ಇರ್ತಕ್ಕಂತ ಒಂದು ಸಸ್ಯಗಳು ಅಥವಾ ನಾರ್ಮಲ್ ಆಗಿರ್ತಕ್ಕಂತ ಇದಕ್ಕೂ ಜೈವಿಕ ತಂತ್ರಜ್ಞಾನದಲ್ಲಿ ಪ್ರೊಡ್ಯೂಸ್ ಮಾಡಿರತಕ್ಕಂತ ಒಂದು ಬೆಳೆಗಳಾಗ್ಬೋದು. ಸೊ ಎರಡು ಡಿಫ್ರೆನ್ಸ್ ಏನಿರಲ್ಲ ಸರ್. ಸೊ ಸೈಂಟಿಫಿಕಲಿ ಯಾವ್ದೇ ಡಿಫ್ರೆನ್ಸ್ ಇರಲ್ಲ. ಜಾನುವಾರುಗಳಿಗೆ ಸಂಬಂಧಪಟ್ಟಂತೆ ಹೇಳಿ, ಜೈವಿಕ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ಬಹುದು? ಅದೇ ಸರ್, ಜನರಲ್ ಆಗಿ ಹೇಳ್ಬೇಕಂದ್ರೆ ಕೃತಕ ಗರ್ಭಧಾರಣೆ ಆಗ್ಬಹುದು, ಆಮೇಲೆ ಈ ವ್ಯಾಕ್ಸಿನ್ಸ್ ಗಳಾಗ್ಬಹುದು, ಹಾಗೆ ಪರೀಕ್ಷೆಗಳು ರೋಗಗಳನ್ನು ಪತ್ತೆ ಹಚ್ಚುವಂತ ಒಂದು ಕೆಲವೊಂದು ಟೆಕ್ನಾಲಜೀಸ್ ಗಳಾಗ್ಬಹುದು. ಮತ್ತೆ ಇನ್ನೂ ತೀವ್ರವಾಗಿ ಹೇಳ್ಬೇಕು ಅಂತಂದ್ರೆ ಈ ಜೈವಿಕ ತಂತ್ರಜ್ಞಾನ ಅಂತಕ್ಕಂಥದ್ದು ನಾವು ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಇದನ್ನಷ್ಟೇ ಡಿಸ್ಕಸ್ ಮಾಡಿದ್ವಿ. ಇದರ ಒಂದು ಕೆಟ್ಟ ಪರಿಣಾಮಗಳನ್ನು ಸಹ ಇದೆ. ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಡಾಕ್ಟರ್ ವಿನೋತನ್ ಅವರ? ಈ ಜೈವಿಕ ತಂತ್ರಜ್ಞಾನವು ಪ್ರಾಣಿಗಳ ಬೆಳವಣಿಗೆ ಮತ್ತು ಉತ್ಪಾದನೆ, ಪೋಷಣೆ, ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಪ್ರಾಣಿ ಉತ್ಪನ್ನಗಳಲ್ಲಿ ಸುಧಾರಣೆಗಳನ್ನು ತರಬಲ್ಲದು ಎಂಬುದರಲ್ಲಿ ಸಂದೇಹವಿಲ್ಲ. ನಮ್ಮ ದೇಶದಲ್ಲಿ ಜೈವಿಕ ತಂತ್ರಜ್ಞಾನವು ತುಂಬಾ ವಸ್ತಾದ ಕಾರಣ ಈ ತಂತ್ರಜ್ಞಾನಗಳು ಸಣ್ಣ ಇಳುವಳಿಕೆದಾರರಿಗೆ ಸ್ಮಾಲ್ ಹೋಲ್ಡರ್ಸ್ಗೆ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ನೀಡದಿರಬಹುದು. ಆದರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವಿಜ್ಞಾನಿಗಳು ಮತ್ತು ಸಂಸ್ಥೆಗಳು ರೈತರ ಅಗತ್ಯಗಳ ಮೇಲೆ ಕೇಂದ್ರೀಕರಿಸಿದರೆ ಮಾತ್ರ ಇದರ ಭವಿಷ್ಯದ ಕೊಡುಗೆ ಆಗಾಧವಾಗಬಹುದು ಅಂತ ನನ್ನ ಅನಿಸಿಕೆ ಸರ್. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ವಿನೋದನ್ ಅವರ? 8 9 7 0 4 1 5 1 9 7. ಇನ್ನೊಮ್ಮೆ ಹೇಳ್ತೀರಾ? 8 9 7 0 4 1 5 1 9 7. ಇನ್ನೂ ಒಂದ್ಸರಿ ಹೇಳ್ಬಿಡಿ. 8 9 7 0 4 1 5 1 9 7. ತಮ್ದು ಡಾಕ್ಟರ್ ರಮೇಶ್ ಅವರ ಸರ್? 8 2 7 7 5 2 2 4 2 9. ಇನ್ನೊಮ್ಮೆ 8 2 7 7 5 2 2 9. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 8 2 7 7 5 2 2 4 2 9. ಒಳ್ಳೆಯದು ಡಾಕ್ಟರ್ ವಿನೋತನ್ ಅವರೇ, ಹಾಗೆ ಡಾಕ್ಟರ್ ರಮೇಶ್ ಅವರೇ, ಇದುವರೆಗೂ ಪಶುಪಾಲನೆಯಲ್ಲಿ ಜೈವಿಕ ತಂತ್ರಜ್ಞಾನದ ಬಳಕೆ ಕುರಿತಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪಶುಪಾಲನೆಯಲ್ಲಿ ಜೈವಿಕ ತಂತ್ರಜ್ಞಾನದ ಬಳಕೆ ಕುರಿತಂತಹ ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಡಿ ರಮೇಶ್ ಹಾಗೂ ಡಾಕ್ಟರ್ ಎಂಕೆ ವಿನೂತನ್. ಇದು ಇಂದಿನ ಗೋಕುಲವಾಣಿ. ಮತ್ತೆ ಮುಂದಿನ ಗೋಕುಲವಾಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.